ಹೋಗೋಣ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಇದುವರೆಗೆ ರಾಜೀವ್ ವೈದ್ಯವಾಣಿ ಸಮಗ್ರ ಆಯುರ್ವೇದ ಚಿಕಿತ್ಸಾ ವಿಧಾನಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಪ್ರಸಾರವಾಯಿತು. ಪ್ರಾಯೋಜಕರು ರಾಜೀವ್ ಆಯುರ್ವೇದ ವೈದ್ಯಕೀಯ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಹಾಸನ. ಪರಿಕಲ್ಪನೆ ಮತ್ತು ನಿರ್ಮಾಣ ಎನ್ ಕೇಶವಮೂರ್ತಿ. ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಹಾಗೂ ಇಂದಿನ ಕಿಸಾನ್ ವಾಣಿಗೆ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಮಿತ್ರರೇ, ಇಂದಿನ ಕಿಸಾನ್ ವಾಣಿಯಲ್ಲಿ ಕೇಳಿ ಅಳ್ಳಿಕಟ್ಟೆ ಪ್ರಸ್ತುತ ಕೃಷಿ ವಿದ್ಯಮಾನಗಳ ಕುರಿತು ಮಾತುಕತೆ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಎಸ್ಜಿ ಅನಿತಾ. ಕೇಳಿ ಅಳ್ಳಿಕಟ್ಟೆ. ಓ ಶಂಕರಣ್ಣ, ಅಲ್ಲ ನೀನು ಒಂದೊಂದ್ಸಲ ಒಳ್ಳೊಳ್ಳೆ ವಿಚಾರಗಳು ಹೇಳ್ತೀಯ, ಆದ್ರೆ ಸಲ ಬಹಳ ಸಿಕ್ಕಾಬಟ್ಟೆ ಒಳ್ಳೆ ವಿಚಾರ ಹೇಳ್ಬಿಟ್ಟು ಹಿಂಗ್ ಮಾಡ್ಬಿಟ್ಟಲಕ್ಕೆ ಯಾಕೆ ಏನಾಯ್ತು? ಅಲ್ಲ ಹೊಳವಾಯ್ತದೆ ಹೊಳವಾಯ್ತದೆ ಅಂದೆ ಸರಿ, ನಮ್ಗೇನು ಒಂದ್ ವಾರ ಹೊಳವು ಸಾಕಾಗಿತ್ತು, ನೀನೇನು ಎರಡೆರಡು ವಾರ ಹೊಳವು ಮಾಡಿಸ್ಬಿಟ್ಟಲ್ಲ ಅಂತ ಹೊಳವು ಆಗ್ಬೇಕು. ಈಗ ಮಳೆ ಬಂದೈತಲ್ಲ ಶಂಕರಣ್ಣ, ಏನ್ ಹೊಸಿ ಮಳೆ ಬತ್ತ ಅದು ಹೇಳಕಾಯ್ತದ? ಮತ್ತೆ ಆರ್ಕಬಾರ್ದು, ಅದು ಆರ್ಕಬೇಕು. ಇಷ್ಟ ದಿವಸ ಮಳೆ ಮಳೆ ಅಂತ ಅನ್ಕೊಂಡು ಮನೆ ಒಳಗ್ ಕೂತ್ಕೊಂಡಿದ್ದ ನಾವು, ಹೊರಗಡೆ ತಿರ್ಗಾಡ್ಕೊಂಡು ಭಂಗ ಪಂಗ ಮಾಡ್ಕೋಬಾರ್ದ? ಹಂಗಂತವ ನೀನ್ ಹೇಳಂಗ್ ಸ್ವಲ್ಪ ಹೊಸಿ ಜಾಸ್ತಿನೇ ಆಯ್ತಿದ್ದು. ಅಲ್ಲ ನಾನು ಸ್ವಲ್ಪ ಹೊಳವಾಗಿದ್ ನೋಡ್ಕೊಂಡು ಕಳೆದ ವಾರದಲ್ಲಯ ಗೊಬ್ಬರ ಇಟ್ಬಿಟ್ಟೆ, ಆಯ್ತಾ? ನೀನ್ ಹೇಳ್ದಂಗೆ ಒಂದೆರಡು ಆರ್ನು ಕಟ್ಟೆತ್ಲಗೆ ಹೊಡೆದಾಯ್ತು, ನೀನು ಜೊತೆಲಿ ಸೇರ್ಕಂದಲ್ಲ ಕಳೆದ ವಾರದಲ್ಲೆಲ್ಲ ಹಾಕಾಯ್ತು. ಈಗ ನನ್ಗೆ ಒಂಚೂರು ಈ ಜ್ವಾಳ ಆಯ್ತು ಸರಿ, ಈ ಗೆಂಡೆಗೆ ಮತ್ತೆ ಶುಂಠಿಗೆ ಹೊಸಿ ನೀರಿದ್ರೆ ಅನುಕೂಲ ಆಗೋದು ಅಂತ ಅನ್ಕೊಂಡು ಮಳೆ ಕಾಯ್ತಾ ಇದೀನಪ್ಪ. ಅಂದ್ರೆ ಮತ್ ಮಳೆ ಬರ್ಲಿ ಅಂತ ಹರಸ್ತಾ ಇದೀಯ? ಅಲ್ಲ ಹರಸೋದು ಅಂತಂದ್ರೆ ಸಹಜವಾದ ಬಯಕೆ ಅಲ್ವಾ. ಬತ್ತಗ ಅದು ಬರುವಾಗ ಬತ್ತದೆ ಯಾವಾಗ ಬೇಕು ಅಂತವ. ಆಮೇಲೆ ಈಗ ಎಷ್ಟು ಪ್ರಮಾಣದಲ್ಲಿ ಹುಯ್ದೈತೊ ಅಷ್ಟು ಪ್ರಮಾಣದಲ್ಲಿ ಒಂದಷ್ಟು ಬಿಸಿಲು ಬತ್ತದೆ. ಆಮೇಲೆ ಅದಕ್ಕೆ ಯಾವಾಗ ಅದು ಒಂಥರ ಬ್ಯಾಲೆನ್ಸ್ ಆಯ್ತಿರ್ತದ ಅದೇ ಪ್ರಕೃತಿ. ಹಂಗಂತೀಯ? ಬ್ಯಾಲೆನ್ಸ್ ಆದಾಗ ಬಂದ್ಬಿಡ್ತದೆ. ಸಾಲದಕ್ಕೆ ನೋಡು, ನಾವು ಬಹಳ ಬರೀ ಕಮರ್ಷಿಯಲ್ ಕ್ರಾಪ್ ಕಮರ್ಷಿಯಲ್ ಕ್ರಾಪ್ ಅಂತ ಅನ್ಕೊಂಡು ಬರೀ ಜ್ವಾಳ ಶುಂಠಿ ಈ ಕಡೆಗೆ ಗಮನ ಹರಿಸ್ಬಿಟ್ಟು ಹೊಸಿ ಹೂವು ಅಪ್ಪವು ಹಾಕಂದಿದ್ರೆ ನೋಡಪ್ಪ, ಇವತ್ತಿಂದ ಶ್ರಾವಣ ಸ್ಟಾರ್ಟ್ ಆಗಿತ್ತಾ? ಶ್ರಾವಣ ಸ್ಟಾರ್ಟ್ ಆಗ್ತಿತ್ತು. ನೋಡು ಶ್ರಾವಣ ಅಂದ ತಕ್ಷಣ ಮುಖ ಅಳ್ಳಿಸ್ಕೊಂಡು ಹೆಂಗೆ ಬಾಕ್ಲ ನಿಂತ ಒಳಗ್ ಬಾ ನಿಂತಕೋ, ಅದೇ ಕಲ್ಲೇ ನಿಂತ್ಕಂದೆ. ಆಯ್ತು ಬಂದೆ ಕಣಣ್ಣ. ಅಲ್ಕನವ ಪೂಜೆ ಪುನಸ್ಕಾರ ಮುಗಿಸ್ಕೊಂಡು ಈ ಒಟ್ಟೊತ್ತಿಗೆ ನೀನ್ ಹಿಂಗ್ ಬಂದ್ಬಿಟ್ರೆ ಹೆಂಗೆ ಕತೆ? ಹಬ್ಬ ಶುರುವಾಯ್ತಲ್ವ, ಇನ್ನೇ ಶ್ರಾವಣ ಬಂತು, ಕೆಲಸ ಪಲ್ಸ ಇರ್ತದಲ್ಲಪ್ಪ ಅವಳಗು, ಎಲ್ಲ ಮಾಡ್ಕೋಬೇಕಲ್ಲ. ಅಲ್ಲ ಅವಳು ಹೆಂಗೆ ಅಂತಂತಂದ್ರೆ, ಈ ಇಡ್ತೀನವ ಏನಾರು ಹೇಳಿ ಭಂಗ ಮಾಡ್ದ, ಏನಾರು ಹೇಳಿ ಭಂಗ ಮಾಡ್ದ ಅನ್ನೋಳು. ಈಗ ಯಾಕೆ ಸೈಲೆಂಟ್ ಆಗಿ ನಿಂತಳು ಗೊತ್ತಾ? ಆಗ್ಲಿ ನಿಂಗೊಂದ್ ಮಾತಂದೆ, ಬರೀ ನಾವು ಕಮರ್ಷಿಯಲ್ ಕ್ರಾಪ್ ಕಮರ್ಷಿಯಲ್ ಕ್ರಾಪ್ ಅಂತಿದೀವಿ, ಆದ್ರೆ ಅವಳು ಎಂತ ಬುದ್ಧಿವಂತೆ ಗೊತ್ತಾ? ಹೊಸಿ ಹೂ ಬೆಳ್ದಿಲ್ಲ ಐಸಲ್ಲ ಅವಳು, ಹ್ಞೂ ಸೇವಂತಿಗೆ ಹಾಕಂದವಳೆ, ಅದೇನ ಬಟನ್ ಸರದ ಹಾಕಂದವಳೆ, ಒಟ್ಟಾರೆ ಇದ್ದಿದ್ದೊಂದು ಅರ್ಧ ಎಕರೆಗೆ ಒಂದ್ ಮೂರ್ನಾಲ್ಕ ತರದ್ದು ಸೇವಂತಿಗೆ ತರದ್ದು ಹೂಗಳು ಹಾಕಂದು ನೋಡಿ ಶುರುವಾಗೈತಿ ಇವತ್ತಿಂದ ಶ್ರಾವಣ. ನೋಡು ಅದನ್ನೇ ಮತ್ತೆ ಬುದ್ಧಿವಂತಿಕೆ ಅಂತ ಅನ್ನೋದು ಶಂಕರಣ. ಈಗ ಯಾವ ಟೈಮಲ್ಲಿ ಏನ್ ಬೇಕೋ ಅದು ಬರಂಗ ಆ ಟೈಮಿಗೆ ಬರಂಗ ಹಾಕಬಿಡ್ಬೇಕು ನಾವು. ಈಗ ಶ್ರಾವಣ ಅಂತ ಅಂದಲ್ಲಪ್ಪ, ಬರೀ ಹೂವಲ್ಲ, ಈ ಬಾಳೆಹಣ್ಣು ಏನ್ ಹೊಸಿ ರೇಟ್ ಹಾಕಲ್ಲ ನೋಡು, ಸೌತೆಕಾಯಿ ಏನ್ ಹೊಸಿ ರೇಟ್ ಹಾಕಲ್ಲ, ತೆಂಗಿನಕಾಯಿ ರೇಟ್ ಹಾಕಲ್ಲ, ಆಮೇಲೆ ವಿಳದೆಲೆ ಇವೆಲ್ಲ ಈ ಟೈಮಲ್ಲಿ ಜಾಸ್ತಿ ಬಳಕೆ ಮಾಡ್ತಾರಲ್ಲಪ್ಪ. ಏನು ಶ್ರಾವಣ ಅಂತ ಅನ್ಕೊಂಡು ವಾರ ವಾರ ಮಾಡಕ್ ಶುರು ಮಾಡ್ತಾರೆ. ಅದ್ನಿಜ ಬಿಡು. ವಾರ ವಾರ ಮಾಡಕ್ ಶುರು ಮಾಡಿದಾಗ ಸುಮ್ನೆ ಮಾಡ್ತಾರ? ಇಲ್ಲ, ಒಂದಷ್ಟು ಪಾಯಸ ಅಂತೆ, ಅದಂತೆ, ಪೂಜೆ ಅಂತೆ, ಪುನಸ್ಕಾರ ಅಂತೆ, ಮನೆ ಒಳಗ್ ಮಾಡಿದ್ದಲ್ದಲ್ಲ ಇಲ್ಲೆಲ್ಲ ದೇವಸ್ಥಾನ ಅವ್ರಿಗೆಲ್ಲ ಹುಡುಕೊಂಡು ಬೇರೆ ಹೋಯ್ತಾರೆ. ಅಲ್ಲ ನೀನ್ ಹೇಳ್ದಂಗೆ ನಾನು ಈ ಸಲ ಹಬ್ಬ ಹರಿದಿನಕ್ಕೆ ಆಯ್ತದೆ ಅಂತಂತವ ಒಂದಷ್ಟು ಬಾಳೆ ಬಿಟ್ಕೊಂಡಿದ್ದೆ. ಕಳ್ಸಲ ಆಗಿದ ಮಳೆಗೆ ಪುನರಾಸಿ ಬಂತಪ್ಪ ಮಳೆ, ಹೊಸಿ ಗಾಳಿ ಸಮೇತ ಬಂತ ಮಳೆ. ಹೌದು, ಆ ಸಣ್ಣ ಟೈಮ್ಗೆ ಏನ್ ಕಡಿಮೆ ಬಿಸ್ತದ ಗಾಳಿ? ಕರೆಕ್ಟ್. ಸುಮಾರು ಗೊನೆ ಎಲ್ಲ ಮುರ್ಕೊ ಬಿದ್ಬಿಟ್ಟು ಅಣೆಯ. ಓ, ಅದು ಅದ್ ಏನ್ ಮಾಡಕ್ಕಾಗಲ್ಲ ಶಂಕರಣ. ಈಗ ನಮ್ ಪಾಲ್ಗೆ ಎಷ್ಟು ಬರ್ತದ ಅದ್ ನಮ್ ಪಾಲಿಗೆ ಬಂತು ಅಂತ ಅನ್ಕೋಬೇಕು. ಪಾಲಿಗೆ ಬಂದಿದ್ ಪಂಚಾಮೃತ ಹಂಗಂತೀಯ. ಬರದೇ ಇರೋಕೆಲ್ಲ ನಾವು ರೈತರಾಗಿದ್ಕೊಂಡು ಯೋಚನೆ ಮಾಡ್ಬಿಟ್ರೆ ಹೆಂಗ್ ಶಂಕರಣ? ಅಲ್ಲ ಅದಕ್ಕೆ ನೋಡಿ, ಈಗ ಅವಳು ಬಹಳ ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡವಳೆ. ಈಗ ಹುಸಿಯ ಜೋಳ ಹಾಕಂದಿದ್ಲು, ಗೆಂಡೆ ಹಾಕಂದಿದ್ಲು, ಬಾಕಿದಕ್ಕೆ ನಾನೇನ್ ಅನ್ಕಂದೆ ಹುಸಿ ಏನಾರ ತರಕಾರಿ ಪ್ರಕಾರ ಹಾಕತ್ತಾಳೆ ಅಂತ ಅನ್ಕಂದಿದ್ದೆ. ಅವಳು ಹುಸಿ ಟೇಮ್ ನೋಡ್ಕೊಂಡು ಹೂ ಚೆನ್ನಾಗೆ ಹಾಕಂದವಳೆ. ಏ ಇಲ್ಲ, ಅನಿತಕ್ಕ ನಾನು ನೋಡಿದ್ಲು ಮೊದ್ಲಿಂದ್ಲುವೆ, ಅವಳು ಹಂಗೆ ಮೊದ್ಲಿಂದ್ಲುವೆ, ಅವಳು ಮೊದ್ಲಿಂದ್ಲುವೆ ಯಾವ್ಯಾವ ಟೈಮ್ಗೆ ಏನೇನ್ ಬರ್ಬೇಕೋ ಕರೆಕ್ಟ್ ಹಾಕ್ಬಿಡ್ತಾಳೆ. ಮೊನ್ನೆ ಸೊರೆ ಬೀಜಲ್ ತಾಂಡೋಗಿ ಊರ್ತಾ ಇದ್ಲು, ಮಳೆ ಬಂತಲ್ಲಪ್ಪ ಚೆನ್ನಾಗಿ, ನೋಡಿ ಬತ್ತವ ಅವ್ವೆ ಸೊರೆಕಾಯಿ. ಅಲ್ಲ ಅದು ಹೆಂಗೆ ಗೊತ್ತಾ, ಅವಳು ನೀನ್ ಹೇಳ್ದಂಗೆ ಈಗ ಯಾಕೆ ಬೀಜ ಊರೋಳು ಗೊತ್ತಾ, ಅವಳು ಹೆಂಗಿರು ದೀಪಾವಳಿ ಟೈಮ್ಗೆ ಒಳ್ಳೆ ಡಿಮ್ಯಾಂಡ್ ಅಲ್ಲಪ್ಪ. ಡಿಮ್ಯಾಂಡ್ ಬರ್ತವೆ ಆ ಟೈಮಿಗೂ ಬರ್ತವೆ. ಒಟ್ಟಿಗೆ ಏನೇನ್ ಬೇಕೆಲ್ಲ ಬೆಳ್ಕೊಬಿಡ್ತಾಳ ಅವಳು. ನಾವು ನಮ್ ಕೈಲಿ ಬೆಳೆಯಕ್ಕಾಗದ್ರು ಅಟ್ ಲೀಸ್ಟ್ ಹೋಗ್ಬಿಟ್ಟು ಒಂಚೂರು ನೀರು ನೀಡಿ ನಾರು ನೋಡ್ಕೊಂಡ್ರೆ ಅವಳು ಹಾಕಿರೋದಕ್ಕೆ ಒಂಚೂರು ನಮ್ಗು ಒಂದು ಕೊಡ್ತಾಳಪ್ಪ ಅವಾಗ. ಅಲ್ಲ ಅಂತ ಏನು ಕಲ್ ಮನ್ಸಲ್ಲ ಅವಳದು, ಒಳ್ಳೆ ಮನ್ಸಯ್ಯ. ಇದ್ರು ಕೊಡ್ತಾಳೆ, ಆದ್ರೂ ಒಂಚೂರು ಜಾಸ್ತಿ ಕೊಟ್ಟಳು ಅಂತ ಹೇಳ್ಬಿಟ್ಟು. ಕೊಡ್ತೀನಿ ತಾಳಣಯ್ಯ, ಇಬ್ರಿಗೂ ಕೊಡ್ತೀನಿ. ಶ್ರಾವಣ್ ಬಂತಲ್ಲ, ಬರೋ ಹೊತ್ತಿಗೆ ಹೂವು, ಬಟನ್ಸ, ಸೆವೆಂತ್ ಕೆ, ಡೇರೆ ಹೂವ, ಬೆಟ್ಟವ್ರೆ ಎಲ್ಲವೂ ಬಂದವೆ, ಎಲ್ಲ ಕೊಡ್ತೀನಿ ಬರ್ರಿ. ಅಲ್ಲ ನೀನು ಸಿಕ್ಕಾಪಟ್ಟೆ ಪ್ಲಾನ್ ಮಾಡೇ ಮಾಡಿರ್ತೀಯ. ಆಮೇಲೆ ಇನ್ನೊಂದೇನ್ ಗೊತ್ತಾಣಯ್ಯ, ನಾವು ಬಡ ಬಡ ಬಡ ಅಂತ ಬರೀ ಮಾತಾಡ್ಕೊಂಡು ಏನ್ ಬೇಕಾದ್ರೂ ಪ್ಲಾನ್ ಮಾಡೋದನ್ನ ಹೇಳ್ಕೊಡ್ತೀವಿ, ಆದ್ರೆ ಪ್ಲಾನ್ ಮಾಡಕ್ಕಲ್ಲ. ಮಾಡೋದಿಲ್ಲ ಅವಳು ಕೇಳ್ಕೊಂಡ್ ಕೇಳ್ಕೊಂಡು. ಅಲ್ಲ ಇರ್ಬೇಕು ಇಂಥವ್ರು, ಯಾಕೊತ್ತಾ, ನಮ್ಮಂತವ್ರಿಗೂ ಕೈ ಜೋಡ್ಸಕ್ ಬೇಕಲ್ವಾ. ಹೌದು, ಹಂಗಾಗಿ ಆಮೇಲೆ ನನ್ನ ಬೈಕ್ಳಕ್ ಹೋಗ್ಬಿಡಿಕಾರಪ್ಪ ನೀನು. ಯಾಕೆ ಯಾಕೆ ಆಮೇಲೆ ಇಡೀ ಊರ್ಗೆಲ್ಲ ಹೇಳ್ತಾನೆ ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇವನೇನು ಮಾಡಲ್ಲ ಅಂತ ಹೇಳ್ಬಿಟ್ಟು. ಅಲ್ಲ ಶಂಕರಣ, ಅಣ್ಣಯ್ಯ ಶಂಕರಣಿಗಿಂತ ನಾನ್ ಪ್ಲಾನ್ ಮಾಡಕ್ ಆಗ್ತದ? ನೀವಿಬ್ರು ಹಾಕಿರೋ ಪ್ಲಾನಿಂಗ್ ನಾನೇನಲ್ಲ ಬಿಡಪ್ಪ. ಬೈಕ್ ಅಂದ್ರೆ ನಾನೇನು ಬೇಜಾರ್ ಮಾಡ್ಕೊಳಕ್ ಶಂಕರಣ, ಯಾಕೆಂತ ನಾನು ಅವಾಗ ಅವಾಗಲೇ ಹೇಳ್ಬಿಡ್ತೀನಿ. ಅಲ್ಲ ಅದು ಯಾರಿಗೆ ಏನ್ ಹೇಳ್ತೀನೋ ನಾನ್ ಹೇಳ್ದಂಗ್ ಮಾಡಿ ಅಷ್ಟೇ, ನಾನ್ ಮಾಡ್ದಂಗ್ ಮಾಡ್ಬಿಡಿ ಅಂತ ಹೇಳ್ಬಿಟ್ಟು. ಅಲ್ಲ ಅದು ಇನ್ನೊಂದೇನ್ ಗೊತ್ತಾ, ನೀನೊಂಥರ ಮಾರ್ಗಸೂಚಿ ಇದ್ದಂಗೆ, ಈಗ ಕೈದಾರಿ ಅಂತಂತಾರಲ್ಲ, ಈ ಕಡೆಗೆ ಹೋಗಿ ಅಂತೇಳಿ ತೋರ್ಸೋದ ಆಟ ನಿನ್ ಕೆಲ್ಸ. ಖುಷಿ ಇತ್ತಾ ಹೋಗ್ಬೋದು, ಕಷ್ಟ ಆಯ್ತಾ ಬಿಡ್ಬೋದಪ್ಪ. ನನ್ಗೂ ಇನ್ನೇನ್ ಕೈ ತುಂಬಾ ಕೆಲ್ಸ ಇಲ್ವಲ್ಲ, ಕೂತ್ಕೊಂಡು ಒಂದಷ್ಟು ಲಾ ಹೊಡೆಯೋದ್ರಿಂದ ಏನ್ ಮಾಡ್ತೀಯ? ಹಂಗಲ್ಲ ಹಂಗಲ್ಲ, ಅದಾಗ ವಿಚಾರ ಇರ್ತದೆ ಅಣ್ಣಯ್ಯ. ಇನ್ನೊಂದ್ ವಿಷಯ, ಹೆಸರು ಕಾಳು ಬಿಡಿಸ್ಬೇಕು, ತರಣಿ ಕಾಳು ಬಿಡಿಸ್ಬೇಕು, ಉದ್ದಿನ ಕಾಳು ಕಣಕ್ ಹಾಕ್ಬೇಕು, ಮೈಯಾಳು ಮಾಡ್ಕೊಂಡಿನಿ ನಾಲ್ಕು ಜನಕ್ಕೆ, ಅಮೀನಕ್ಕ, ಪುಟ್ಟಕ್ಕ, ಶಂಕರಮ್ಮ ಎಲ್ಲ. ನೀವಿಬ್ರು ಫ್ರೀ ಆಗಿದ್ರೆ, ಹೊಸಿ ಬಿಡುವಾಗಿದ್ರೆ ಬನ್ನಿ, ನಾನು ನಿಮಗೆ ಬತ್ತೀನಿ ಮೊಯ್ಯಾಳು ಬಿಡ್ಸಕ್ಕೆ. ನೀನು ಬಿಸಿಲು ಹೊಡೆಯಕ್ ಶುರು ಮಾಡು, ಒಂದು ವಾರ ಆಯ್ತು ನೀನು ಈಗ ಅಂತ ಅಂದ್ರೆ ನಾಳೆ ಮಳೆ ಬರ್ತದೆ ಯಾರಿಗೆ ಗೊತ್ತು? ಏ ಅಲ್ಲಣ್ಣಯ್ಯ, ಎಲ್ಲಿ ನಾಳೆ ಮಳೆ ಬರ್ತದೆ, ಅದಕ್ಕೆ ಬಿಸಿಲಿದ್ದಾಗಲೇ ಬಿಡಿಸ್ಬಿಟ್ಟು ಕಣಕ್ ಹಾಕಿ ಮನೆ ಒಳಗೆ ಹಾಕೊಳ್ಳೋಣ ಕಾಳು ಕಡ್ಡಿ ಅಂತ. ಅಲ್ಲ ನೀನು ಒಂದ್ ವಾರದಿಂದ ಏನ್ ಮಾಡ್ತಿದ್ದೆ? ಈಗ ನೋಡೀಗ ಇವತ್ತು ಅಲ್ಲೇ ಶುಕ್ರವಾರ ಅಲ್ವಾ, ಬಾ ಅಂದ್ರೆ ಇನ್ ಮೂರ್ ದಿನಕ್ಕೆ ಮಳೆ ಮುಗಿತದೆ. ಇನ್ ನೆಕ್ಸ್ಟ್ ಇನ್ ಯಾವ್ದು ಗೊತ್ತಾ ಮಳೆ ಅನ್ಕಂದಿದ್ಯಾ ಅಣ್ಣಯ್ಯ? ಬುಧವಾರದಿಂದ ಅಸ್ಲೆ ಮಳೆ, ಅಸ್ಲೆ ಮಳೆ. ಈಗ ಕೇಳಿರ್ಬೇಕು ನೀನು ಗಾಳಯ್ಯ, ಅಣ್ಣಯ್ಯ ಅಸ್ಲೆ ಮಳೆ ಬಂದು ಸಸ್ಲು ಬೆಟ್ಟಕ್ಕೋಯ್ತಂತೆ. ಹೌದು ಅಂದ್ರೆ ಅದು ಹುಯ್ಯ ಮಳೆಯ ರಭಸಕ್ಕೆ ನೀರ್ ಮೇಲಿಂದ ಕೆಳಕ್ ಬಿದ್ದು ಅದ್ರದ್ದು ಹನಿ ಮ್ಯಾಕ್ ಹಾರ್ತದಲ್ಲ, ಅದ್ರ ಜೊತೆ ಸಸ್ಲು ಬೆಟ್ಟಕ್ಕೋಯ್ತಂತೆ. ಅಂತ ಮಳೆ ಬರೋ ಟೈಮ್ಗೆ ನೀನು ಈಗ ಕಾಳು ಬಡಿತೀನಿ, ಒಣಸ್ಕೋತೀನಿ ಅಂತಿದ್ಯಲ್ಲ ನೀನು. ಅಲ್ಲ ಶಂಕರಣ್ಣ, ಒಣಗದ್ ಬಿಡುವ ಮತ್ತೆ? ಇರ್ಲಿ ಬಿಡಪ್ಪ, ಇನ್ನೂ ಮೂರ್ ದಿವಸ ಟೈಮ್ ಆಯ್ತಲ್ಲ, ನೀನ್ ಯಾಕೆ ಅವಳು ಗೋಳಕತ್ತಿಯಾಗೂ ಜನಪನ ಸಿಗದ್ ಬೇಡವ. ಸುಮ್ಮನೆ ಮಾತಾಡದ ಹೋಗ್ಬಿಟ್ಟು ಒಂಚೂರು ಕೈ ಜೋಡಿಸಿದ್ರೆ ಕೆಲಸ ಆಯ್ತು. ಹೋಗ್ಬೇಕ ನೀನು ಹೊಸ ಒಂದ್ ಕೆಲಸ ಮಾಡು. ಈಗ ಹೆಂಗಿರು ಬತ್ತೀವಲ್ಲ, ತೀರ ಏನ್ ಬೇಡ, ಒಂದ್ ನಾಲ್ಕು ಚಿಪ್ಪು ಬಾಳೆಹಣ್ಣು, ಒಂದ್ ಎಂಟತ್ ಕಾಯಿ ಹಿಂಗ್ ಕೊಟ್ಟು ಸಾಕಷ್ಟೇ. ಸದ್ಯಕ್ಕೆ ಸದ್ಯಕ್ಕೆ ಕೊಡ್ತಾ ಬಿಡು, ಬೇಕಾದ್ರೆ ಕಾಳ ಕೊಡ್ತಾಳ ತಗೊಳಪ್ಪ. ಅದು ಬಂದಾಗಲ್ವಾ? ಬಂದೈತಲ್ಲ, ಬಂದ್ರೆ ಈಗ ಬಡದು ಈಗ ಒಣಸ್ಕತ್ತಾಳಲ್ಲ, ಏನ್ ತಕ್ಷಣ ನಮಗೆ ಕೊಟ್ಟಾಳು ಅನ್ಕಂದಿದ್ಯಾ? ಕೊಡ್ತಾಳ ತಗ, ರಾಶಿ ಮೇಲೆ ಕೊಡ್ತಾಳು. ಮಾರ್ಕೆಟ್ ಮಾರ್ಕೆಟ್ ನೋಡ್ತಾಳ ಅವಳು. ಇಲ್ಲ ಇಲ್ಲ ಹಂಗೇನಿಲ್ಲ ಶಂಕರಣ್ಣ, ನಿಮ್ಗಿಬ್ರಿಗೂ ಕೊಟ್ಟೆ ನಾ ಮಾರ್ಕೆಟ್ ಹೋಗೋದು. ಹಬ್ಬಕ್ ಕಾಳು ಬೇಡ್ವಾ ಮತ್ತೆ? ಈಗ ಅಣ್ಣಯ್ಯ, ನಾನು ಆಗ್ಲಿಂದ ಅದನ್ನೇ ಹೇಳೋಣ ಅಂತಿದ್ದೆ. ಈಗ ಈಗ ಈ ಸಲ ಈಗ ಹೆಂಗಿದ್ರು ಇನ್ನೇನ್ ಬಾ ಅಂತಂದ್ರೆ, ಈಗ ಶ್ರಾವಣ ಶುರು ಆದ್ಮೇಲೆ ಗೌರಿ ಬರಕ್ ಶುರು ಆಯ್ತು. ಈಗ ನೀನ್ ಹೇಳ್ದಂಗೆ ಬಾಳೆಹಣ್ಣು ತೆಂಗಿನಕಾಯಿ ಒಳ್ಳೆ ಡಿಮ್ಯಾಂಡ್. ಈಗ ನಂದು ತೆಂಗಿನ ತೋಟದ ಹೊಸಿ ಕೆಲಸ ಕಾರ್ಯಗಳ ಯಾಕೋ ಹೊಸಿ ಇಳುವರಿನ ಸರಿಯಾಗಿ ಬಂದಿಲ್ಲ, ಏನಿಲ್ಲ, ಏನ್ ತಪ್ಪು ಮಾಡಿರ್ಬೋದು ಅಂತ? ಅದೇ ಕಳೆದ ವಾರ ಹೇಳಿದ್ನಲ್ಲ ಅದೇ ತಪ್ಪು, ಇನ್ನೇನು ಇಲ್ಲ. ಅದ್ರ ಜೊತೆಗೆ ಇತ್ತೀಚೆಗೆ ಸ್ವಲ್ಪ ಈ ಬಿಳಿ ನೋಣ ಅವೆಲ್ಲ ಬರಕ್ ಶುರು ಆಗ್ಬಿಟ್ವ, ಎಲ್ಲ ಗರಿ ಎಲ್ಲ ಒಂಥರ ಕರ್ಕರ್ ಕರ್ಕರ್ಗ ಆಗಿರ್ತಾವ ನೋಡು, ಅದೆಲ್ಲ ಬಿಳಿ ನೋಡೋದು ತೊಂದ್ರೆ. ಅದೇನಾಗ್ಬಿಡ್ತದೆ, ಹೋಗ್ಬಿಟ್ಟು ಗರಿ ಮೇಲೆ ಕೂತ್ಕೊಬಿಡ್ತದೆ. ಗೊತ್ತಾಗದವ್ರು ಹೆಂಗೆ ಅಂತೀನಿ, ಈಗ ಗೊತ್ತ ಮಾಡ್ಕತ್ತವ ನಮ್ಗೆ ಹೆಂಗ್ ಗೊತ್ತಾಯ್ತದೆ ಹಂಗ ಅವಕ್ಕೂ ಗೊತ್ತಾಯ್ತದೆ. ಗರಿ ಮೇಲೆ ಕೂತಿರ್ತದಲ್ಲ ಅದಾಣೆ, ಗರಿ ಮೇಲೆ ಕೂತ್ಕೊಂಡು ಏನ್ ಮಾಡ್ಬಿಡ್ತವೆ, ಈ ಗರಿ ಹಸಿರುಗಿರ್ತದಲ್ಲಪ್ಪ ಅದ್ರ ಮೇಲೆ ಕೂತ್ಕೊಬಿಟ್ರೆ. ಈ ಗರಿದೆ ಇಂಪಾರ್ಟೆಂಟು ಯಾಕೆ ಅಂತ ಅಂತಂದ್ರೆ, ತೆಂಗಿನ ಮರಕ್ಕೆ ಅದಕ್ಕೆ ಬೇಕಾಗಿರೋ ಆಹಾರ ಬಿಸಿಲಿನ ಮೂಲಕ ಆಗ್ಬೋದು ಇನ್ನೊಂದ್ ಮೂಲಕ ಆಗ್ಬೋದು, ಅವೆಲ್ಲ ಪತ್ರ ಹರಿತಿರ್ತದಲ್ಲಪ್ಪ, ಆಹಾರ ತಯಾರು ಮಾಡ್ಕೊಳ್ಳದೆ ಗರಿ. ಇದು ಅದ್ರ ಮೇಲೆ ಹೋಗಿ ಕೂತ್ಕೊಬಿಡ್ತದೆ, ಅದ್ರ ಮೇಲೆ ಹೋಗಿ ಕೂತ್ಕೊಂಡು ಎಲ್ಲಾನು ಗರಿ ಎಲ್ಲಾನು ಕೆರೆಯಕ್ಕೆ ಶುರು ಮಾಡ್ತದೆ. ಹಂಗಾಗಿ ಸರಿಯಾಗಿ ಕೆಲಸ ಮಾಡ್ದಾನೆ, ಅದಕ್ಕೆ ಬೇಕಾಗಿರೋ ಪೋಷಕಾಂಶಗಳು ಒದಗಿಸ್ತಾಯ್ತಾ ಇಲ್ಲ, ಅದು ಉತ್ಪಾದನೆ ಮಾಡ್ಕೊಳ್ಳಕಾಯ್ತಾ ಇಲ್ಲ. ಈ ನಾವ್ ಬೇರೆ ತೆಂಗು ಅಂತ ಅಂದ್ರೆ ಹೆಂಗ್ ನೋಡ್ತೀವಪ್ಪ, ಒಂಥರ ತಬಲಿ ಮಕ್ಳು ನೋಡ್ದಂಗ್ ನೋಡ್ರಿ ಅಂತ ಅನ್ಕೊಂಡು ಈ ತರ ಮಾಡ್ಕೊಂಡು ಹಿಂಗಾಗಿರೋದು. ಈಗ ಅದು ಅಂದ್ರೆ ಒಂದ್ಸಲ ಹಾಕಿದ್ಮೇಲೆ ಅದ್ರ ಕಡೆ ಗಮನ ಕೊಡಕಲ್ವಲ್ಲ, ಅಂದ್ರೆ ಅದು ಯೋಚನೆ ಮಾಡ್ತದೆ ನನ್ನ ಕಡೆಗೆ ಹೋಗಿ ಗಮನ ಹರಿಸ್ಲಿ ಅಂತ ಅಂದ್ಬಿಟ್ಟು, ಓ ನನ್ನ ಒಂಥರ ನಿಕೃಷ್ಟವಾಗಿ ನೋಡ್ತಾ ಇದ್ರಿ, ನಿಮಗೆ ತೋರಿಸ್ಕೊಡ್ತೀನಿ ಮಕ್ಳ ಅಂತ ಅನ್ಕೊಂಡು ಮಾಡ್ತೈತೆ ಮೋಸ್ಟ್ಲಿ. ಅದು ಅದು ಅದು ಒಂದು. ಆಮೇಲೆ ಅದೇ ಇತ್ತೀಚೆಗೆಲ್ಲ ಉಳುಮೆ ಪಳಮೆಲ್ಲ ಜಾಸ್ತಿ ಆಗ್ಬಿಡ್ತಲ್ಲ ಶಂಕರಣ, ಯಾರು ಹೇಳ್ತಾ ಇದ್ರು ಈ ಮಣ್ಣು ಅಂತ ಅಂದ್ರೆ ಬರೀ ಮಣ್ಣಲ್ವಂತೆ, ಮಣ್ಣೊಳಗೆ ಏನೇನೋ ಇರ್ತದಂತೆ. ನಾವು ಮಣ್ಣು ಅಂತೀವಿ ಅದು ಅಷ್ಟೇ ಅಲ್ವಂತದ್ದು, ಮಣ್ಣು ಅದ್ರೊಳಗೆ ರಂಧ್ರಗಳೆಲ್ಲ ಇರ್ತವಂತೆ. ಅದೇ ಸಕಲ ಕೋಟಿ ಜೀವ ರಾಶಿಗಳ ಇರ್ತದೆ, ಅದು ಸಣ್ಣ ಸಣ್ಣ ಸಣ್ಣ ಸಣ್ಣ ರಂಧ್ರ ಮಾಡ್ಕೊತದಂತೆ ಮಣ್ಣೆ. ಯಾಕೆ ಅಂತ ಅಂದ್ರೆ ಒಂದು ನೀರ್ ಹಿಡಿದಿಟ್ಕೊಳಕ್ಕೆ ತೇವಾಂಶ ಬೇಕಲ್ಲಪ್ಪ, ನೀರ್ ಹಿಡಿದಿಟ್ಕೊಳಕ್ಕೆ ಒಂದು ರಂಧ್ರ, ಅವು ಸ್ವಲ್ಪ ದೊಡ್ಡದಾಗಿರ್ತವಂತೆ. ದೊಡ್ಡದಾಗಿ ಅಂದ್ರೆ ನಮ್ ಕಣ್ಗೇನ್ ಕಾಣಕ್ಕಿಲ್ಲ, ಅವು ಸೂಕ್ಷ್ಮ ಆಗಿರ್ತವೆ. ಇನ್ನೊಂದು ಸಣ್ಣ ರಂಧ್ರ ಇರ್ತದಂತೆ, ಆ ಸಣ್ಣ ರಂಧ್ರ ಯಾಕೆ ಅಂತ ಅಂದ್ರೆ ಉಸಿರಾಡಕಂತ ಗಾಳಿ ತಗೊಳಕ್ಕೆ, ಗಾಳಿ ತಗೊಳಕ್ಕೆ ಗಾಳಿ ತಗೊಳಕ್ಕೆ ಸಣ್ಣ ಹಂಗೆ ಸಣ್ಣ ಸಣ್ಣ ರಂಧ್ರ ಇರ್ತವಂತೆ. ಅದು ನಾವ್ ಎಷ್ಟು ತೊಂದರೆ ಕೊಡಕಲ್ವೋ ಅದಕ್ಕೆ ಅಷ್ಟು ಚೆನ್ನಾಗಿರ್ತವ ಅವು, ಗಾಳಿನು ಚೆನ್ನಾಗಿರ್ತದೆ ನೀರನ್ನು ಹಿಡಿದಿಟ್ಕೊತದೆ. ಆಯ್ತಾ, ಇದು ಯಾವಾಗ ನಾವು ಉಳಿಸೋದು ಪಳಸೋದು ಮಾಡ್ಬಿಡ್ತೀವೋ, ಈ ಅದರಲ್ಲೂ ಟ್ರಾಕ್ಟರ್ ಅಲ್ಪ ಉಳಿಸೋದು ಈಗ ಮಣ್ಣು ಅಧಿಕ ಅದೇ ಈಗ ಹೆಚ್ಚು ಮೊನ್ನೆ ಹೇಳ್ತಿದ್ರು 3-4 ಸಾವಿರ ಕೆಜಿ ಇರ್ತದಂತ ಒಂದು ಟ್ರಾಕ್ಟರ್ ಅಂದ್ರೆ 4 ಟನ್ ಇರ ಇದನ್ನ ಈ ಮೆತ್ತಗೆರೆ ಮಣ್ಣಿನ ಮೇಲೆ ತಗೊಂಡೋದ್ರೆ ಅದ್ ಸಿಮೆಂಟ್ ತರ ಕೂರ್ಬೇಕ ಬೇಡ ಅಲ್ಲ, ಮೇಲ್ಗಡೆ ಒಂದ್ ಸ್ವಲ್ಪ ಅದಮ್ಕಂದೈತೆ ಅಂತಂದ್ರೆ ಕೆಳಕ್ಕೆ ಇನ್ನೆಷ್ಟು ಅದಮ್ಕಂದಿರ್ಬೋದು ಲೆಕ್ಕ ಅದಮ್ಕೊಂಡಿರ್ಬೇಕು. ಇದು ತೊಂದರೆ ಆಗಿರೋದು. ಮೊನ್ನೆ ಇಲ್ಲೆಲ್ಲ ಆಲ್ರತ ಹೋಗಿದ್ದೆ ಶಂಕರಣ್ಣ, ಯಾರೋ ಒಬ್ರು ನಮ್ಮ ಸ್ನೇಹಿತರು ಅಂತ ಅನ್ಕೊಂಡು ಅವರು ಒಂದ ಮನೆ ಕಟ್ಬಿಟ್ಟವ್ರೆ, ಮನೆಯಲ್ಲಿ ಜಮೀನಲ್ಲೇ ಜಮೀನಲ್ಲೇ ಕಟ್ಟವ್ರೆ. ಜಮೀನಲ್ಲಿ ಹೆಂಗ್ ಕಟ್ಟವ್ರೆ ಅಂತ ಅಂದ್ರೆ, ಏನ್ ನಮ್ಮಂಗೆ ಮಳ್ಳು ಜಲ್ಲಿ ಇಟ್ಟಿಗೆ ಸಿಮೆಂಟ್ ಎಲ್ಲಾನು ತಂದು ಕಟ್ಟಿಲ್ಲ, ಮತ್ತೆ ಬರೀ ಮಣ್ಣಲ್ಲೇ ಕಟ್ಟಿರೋದು. ಓ ನಮ್ಮ ತಾತನ ಕಾಲದಲ್ಲೆಲ್ಲ ಕಟ್ಟೋರಲ್ಲ, ಅದ್ ಕಟ್ತಾ ಇದ್ರು ಅದೊಂಥರ, ಇದು ಇನ್ನೊಂದರ. ಈಗ ಈಗೆಲ್ಲವ ಈಗೆಲ್ಲ ಈಗ ತಂತ್ರಜ್ಞಾನ ಎಲ್ಲ ಮುಂದುವರಿತೈತಲ್ಲ ಶಂಕರಣ್ಣ, ತಂತ್ರಜ್ಞಾನ ಎಲ್ಲ ಮುಂದುವರೆದು ಈಗ ಹೆಂಗೆ ಅಂತ ಅಂತ ಅಂದ್ರೆ, ಈ ಬಾಕ್ಸ್ ಚರಂಡಿ ಅಂತ ಹೇಳಿ ಕಟ್ತಾರ ನೋಡು, ಈ ಬಾಕ್ಸ್ ಚರಂಡಿ ಕಟ್ಟುವಾಗ 2 ಬಾಕ್ಸ್ ಹಾಕಲ್ವಾ ಆ ಕಡೆಗೆ, ಹಾಕ್ಬಿಟ್ಟು ಅದರೊಳಗೆ ಸಿಮೆಂಟ್ ತುಂಬಿಟ್ಟು ಈ ದಮ್ಮಸ್ ಮಾಡ್ತಾರ ನೋಡು, ಹಂಗೆ ಈ ಬಾಕ್ಸ್ ಬತ್ತವ ಅದಕ್ಕೂ ಆ ಬಾಕ್ಸ್ ಆ ಕಡೆ ಈ ಕಡೆ ಇಟ್ಬಿಟ್ಟು ಮಣ್ಣ ಚೆನ್ನಾಗಿ ಕಲ್ಸ್ಬಿಟ್ಟು ಅದ್ರೊಳಗೆ ಹಾಕ್ಬಿಡೋದು, ಅದ್ರೊಳಗೆ ಹಾಕ್ಬಿಟ್ಟು ದಮ್ಮಸ್ ಮಾಡೋದು, ದಮ್ಮಸ್ ಮಾಡೋದು ಅಂತ ಚೆನ್ನಾಗಿ. ಇಟ್ಕೆ ಪಟ್ಕೆ ಏನು ಬೇಡ, ಇಟ್ಕೆನು ಬೇಡ, ಮಳ್ಳು ಬೇಡ, ಸಿಮೆಂಟು ಬೇಡ, ಬರೀ ಮಣ್ಣೆಯ ಮಣ್ಣೆ ಹಾಕ್ಬಿಟ್ಟು ದಮ್ಮಸ್ ಮಾಡ್ಬಿಟ್ರೆ ಏನ್ ಗಟ್ಟಿಯಾಗಿ ಕೂತೈತೆ ಅಂತ. ಅದು ಅಲ್ಲ, ಮಣ್ಣಿನ ಮನೆ ಈಗ ನಮ್ ತಾತ ಮುತ್ತಾತಾರಲ್ಲ ಮಣ್ಣಿನ ಮನೆಲ್ಲ ಇದ್ದಿತ್ತು, ಮಣ್ಣಿನ ಗೋಡೆಲ್ಲ ಕಟ್ಕೊಂಡು ದಮ್ಮಸ್ ಮಾಡ್ತಿರಲಿಲ್ಲ, ಕಲ್ಸರು ಅದು ಎಷ್ಟು ಬೇಕೋ ಅಷ್ಟು ಇರ್ತಾ ಇತ್ತು. ಇದೀಗ ಹೆಂಗಾಗ್ಬಿಟ್ಟೈತೆ ಅಂತ ಅಂದ್ರೆ ಮಣ್ಣು ತಗೊಂಡೋಗ್ಬಿಟ್ಟು ದಮ್ಮಸ್ ಮಾಡೋದಂತೆ, ಒಳ್ಳೆ ಪಿಲಾನ್ ಮಾಡೋರಂಗಾರ ಅದು ದಮ್ಮಸ್ ಮಾಡಿ ನೀನ್ ಒಂದ್ ಗಂಟೆ ಬಿಟ್ಕೊಂಡ್ರ ಮೇಲೆ ನಿಂತ್ಕೊಂಡ್ರೆ ಅಲ್ಲಡಕಲ್ ಅಂತದ್ ಅಷ್ಟು ಬೇಗ ಸೇರ್ಕತ್ತದ, ಅಷ್ಟು ಬೇಗ ಸೇರ್ಕೊಬಿಡ್ತದಂತೆ. ಆಮೇಲೆ ಅದಕ್ಕೇನು ನೀನು ಸಾರಣೆನೂ ಇಲ್ಲ ಎಂತದ ಇಲ್ಲ. ಅಲ್ಲ ಇನ್ನೇನು ಆ ಕಡೆಗೆ ಈ ಕಡೆಗೆ ಬಾಕ್ಸ್ ಹಾಕೋರ ಅಂತ ನೈಸಾದಂಗೆ ಇರ್ತದಲ್ಲ, ನೈಸಾದಂಗೆ ಇರ್ತದೆ. ನಾನು ಏನಾದ್ರು ಇದ್ರ ಮೇಲೆ ಸಿಮೆಂಟ್ ತಂದ್ಬಿಟ್ಟು ಅದ್ರ ಮೇಲೆ ಪ್ಲಾಸ್ಟಿಕ್ ಮಾಡಿದ್ರ ಅಂತ ಕೇಳಿದೆ, ಇಲ್ಲ ಅಂತ ಅಂತ ಅಂತಾರೆ. ಅಷ್ಟು ಚೆನ್ನಾಗಿ ಕಾಣ್ತಿತ್ತ, ಅಷ್ಟು ಚೆನ್ನಾಗಿ ಕಾಣ್ತೈತೆ, ಅಷ್ಟು ಗಟ್ಬಿಟ್ಟ ಆಯ್ತು ಶಂಕರಣ್ಣ. ಈಗ ಹೇಳಿ ಕೇಳಿ ಮಣ್ಣಿಂದು ಹೊರಗಡೆ ಮಳೆ ನೀರ್ ಬಿದ್ರೆ ಈ ಮಣ್ಣಾದ್ರೆ ಏನಾಯ್ತದಪ್ಪ, ಎಲ್ಲ ಜಾರ್ ಜಾರ್ ಜಾರ್ ಜಾರಿ ಕರಗ ಹೋಯ್ತು. ಇದು ಕಟ್ಟೆ 5 ವರ್ಷ ಆಗೈತೆ ಅಲ್ಲಾಡಿಲ್ಲ, ಅಷ್ಟು ಮಳೆ ಬಂದು ನೀರ್ ಬಿದ್ರುವೆ, ನೀರ್ ಬಿದ್ರು ಅಲ್ಲಾಡಿಲ್ಲ. ಅಂದ್ರೆ ನೀನು ಚೆನ್ನಾಗಿ ದಮ್ಮಸ್ ಮಾಡಿದ್ರು ಮಣ್ಣ ಅದ್ ಹೆಂಗಾಯ್ತದೆ ಅನ್ನೋದಕ್ಕೆ ನಿನ್ಗೆ ಉದಾಹರಣೆ ಹೇಳಿದ್ ನಾನು. ಇಲ್ಲಿ ಭೂಮಿಗೆ ಇಳ್ದಿದ್ಕೆ ಹೆಂಗಾಯ್ತದೆ ಅಂತ ಹೆಂಗಾಯ್ತದೆ ಅಂತ ಹೇಳ್ಬಿಟ್ಟು ಅಂತ ಅಂದ್ರೆ ದಮ್ಮಸ್ ಎಲ್ಲಿ ಮಾಡ್ಬೇಕು ಅಲ್ಲಿ ಮಾಡ್ಬೇಕು. ನಾವು ಮನೆ ಕಟ್ಕೊಳ್ಳೋದಾದ್ರೆ ಅಲ್ಲಿ ತಗೊಂಡೋಗ್ಬಿಟ್ಟು ದಮ್ಮಸ್ ಮಾಡೋಣ, ನಾವು ತೆಂಗಿನ ತೋಟದಲ್ಲಿ ಅಡಿಕೆ ತೋಟದಲ್ಲಿ ಹೋಗ್ಬಿಟ್ಟು ದಮ್ಮಸ್ ಮಾಡಕ್ ಹೋದ್ರೆ ಇನ್ನೇನಾಯ್ತು ಶಂಕರ್? ತೋಟ ಉಳಿತಾವ, ತೋಟ ಉಳಿತಾವ, ಭೂಮಿ ಉಸಿರಾಡ್ತದ, ನೀರ್ ತಗತದ, ಇನ್ನ ಬಾ ಬೆಳೆ ಅಂದ್ರೆ ಎಲ್ಲಿಂದ ಬಂದತ್ತೋ. ಆಮೇಲೆ ಭೂಮಿಗೆ ಮಾಡ್ಕೊಳ್ಳುತ್ತೆ. ಎಷ್ಟು ದಮ್ಮಸ್ಬೇಕು ಅಷ್ಟು ದಮ್ಮಸ್ ಅದೇ ಮಾಡ್ಕೊಂಡಿರ್ತದೆ. ಈಗ ಈಗ ಮಡಿಕೇರಿಲೆಲ್ಲ ಮಳೆ ಬಂದ್ರೆ ಈಗ ಜನ ಯಾಕೆ ಹೆದರ್ತವ್ರೆ ಅಂತ ಅಂದ್ರೆ ಶಂಕರಣ್ಣ, ಎಲ್ಲ ಕುಸಿತಾವಲ್ಲಪ್ಪ, ಅದ್ ಎಷ್ಟು ದಮ್ಮಸ್ ಮಾಡ್ಕೋಬೇಕು ಅಷ್ಟು ಮಾಡ್ಕೊಂಡಿತ್ತು. ಅದ್ರಲ್ಲಿ ಹೋಗಿ ಮತ್ತೆ ನಾವು ಲೂಸ್ ಮಾಡೋದು, ಈ ತೆಂಗಿನ ತೋಟವ ಬಿಗಿ ಮಾಡೋದು, ಅಲ್ಲಿ ಹೋಗ್ಬಿಟ್ಟು ಲೂಸ್ ಮಾಡೋದು. ಈಗ ಈ ಮಾಡಬಾರದ ಕೆಲಸನೆ ಮಾಡ್ತೀವಲ್ಲ ಅಂತ ಬಾರಿ ಬೇಜಾರಾಗ್ಬಿಟ್ಟಿತ್ತು. ಹಂಗಾಗಿ ನಾವೀಗ ಅನುಭವಿಸ್ತಿರೋದಕ್ಕಂತ ಅನುಭವಿಸ್ತಿರೋದು ಅದಕ್ಕೋಸ್ಕರವ. ಆಮೇಲೆ ಅದು ಮನೆ ಭಾರಿ ಇಷ್ಟ ಆಯ್ತು ನನಗೆ, ಯಾಕೆಂತ ಬರೀ ಮಂಡಲ್ ಮಾಡೋದಲ್ಲ, ನಿನಗೆ ಬೇಸಿಗೆ ಕಾಲದಲ್ಲಿ ಶೆಕೆ ಹಾಕಲ್ಲ, ಚಳಿಗಾಲದಲ್ಲಿ ಚಳಿ ಹಾಕಲ್ಲ, ಹಂಗಿರ್ತದ ಕಣಪ್ಪ ಅದು ಒಂಥರ ನ್ಯಾಚುರಲ್ ಎಸಿ, ನ್ಯಾಚುರಲ್ ಎಸಿ ತರ ಆತರ ಖರ್ಚು ಹೆಚ್ಚು ಕಮ್ಮಿ ಅಷ್ಟೇ ಆಯ್ತದಂತೆ. ಅಂದ್ರೆ ಸ್ವಲ್ಪ ಆಚೆ ಈಚೆ ಆಗ್ಬೋದು, ಆದ್ರೂ ನಿನ್ಗೆ ಒಳ್ಳೆ ಮನೆ ಸಿಗ್ತದಲ್ಲ, ಒಳ್ಳೆ ಮನೆ ಸಿಗ್ತದೆ. ಈಗ ನಾನು ಮರಳು ಬಳಕೆ ಮಾಡಿಲ್ಲ, ಸಿಮೆಂಟ್ ಬಳಕೆ ಮಾಡಿಲ್ಲ, ಇಟ್ಟಿಗೆ ಬಳಕೆ ಮಾಡಿಲ್ಲ, ಜಲ್ಲಿ ಇಲ್ಲ ಅಂತ ಹೇಳ್ಬೋದು. ಯಾಕೆಂತ ಇಟ್ಟಿಗೆ ಬೇಕು ಅಂತ ಅಂದ್ರೆ ಆ ಇಟ್ಟಿಗೆಗೆ ಮಣ್ಣು ಒಂದಷ್ಟು ತರಬೇಕು, ಅದ್ ಕಲಸ್ಬೇಕು, ಹಚ್ಚ ಮಾಡ್ಬೇಕು, ಸುಡ್ಬೇಕು, ಅದ್ ಸುಡಕ್ ಒಂದಷ್ಟು ಮರ ಕಡಿತೀವಿ. ಸಿಮೆಂಟ್ ಅದ್ರದೊಂದ್ ಕತೆ, ಸಿಮೆಂಟ್ ತಗೊಂಡೋಗಿ ಹಾಕಿದ್ರೆ ನೀನೇನು ಕೆಂದಕ್ಕಿಲ್ಲ, ನೀರ್ ಹಿಂಗಕ್ಕಿಲ್ಲ, ಈ ತರದ ಸಮಸ್ಯೆ. ಇನ್ನು ಮರಳು, ಮರಳು ಎಲ್ದಿರ್ಬೇಕು ಅಲ್ಲಿರ್ಬೇಕು, ಅದು ಅದು ನದಿಗೆ ಮರಳಬೇಕು, ಅದಕ್ಕೋಸ್ಕರ ನದಿ ಉತ್ಪಾದನೆ ಮಾಡ್ಕೊತದೆ ಮರಳ, ಅದ್ ಇಟ್ಕತ್ತದೆ. ಅದು ಹೋಗ್ಬಿಟ್ಟು ನಾವು ಕೊರ್ಕೊಂಡ್ ಕೊರ್ಕೊಂಡ್ ತುಂಬಕೊಂಡ್ ಬಂದ್ಬಿಟ್ರೆ ಆ ನದಿ ಮತ್ತೆ ಹರಿಬೇಕೋ ಬೇಡವಾ? ಇವತ್ತು ನಮ್ ದೇಶದಲ್ಲಿ ಎಷ್ಟೋ ನದಿಗಳು ಹರಿದಂಗ ಆಗದಕ್ಕೆ ಹಿಂದೆಲ್ಲವ ತುಂಬ ತುಂಬ ಹರಿತಾ ಇದ್ದು ವರ್ಷಪೂರ್ತಿ ಹರಿಯವು. ಈಗ ಏನ್ ದೀಪಾವಳಿ ಕಳೆದ್ರೆ ಸಾಕು, ಇದೇನು ನದಿನಾ ಇಲ್ಲ ಬರೀ ಒಂದ್ ಕಾಲುವೆನೋ ಅಂತ ಬತ್ತೋಗಿರ್ತದಲ್ಲ, ಪೂರ್ತಿ ಬತ್ತೋಗ್ಬಿಟ್ಟಿರ್ತದೆ. ಅದಕ್ಕೆ ಮರಳ ತೆಗ್ದಿರೋದೆ ದೊಡ್ಡ ಕಾರಣ. ಒಂದು ಕಾಡ್ ಕಡ್ದಿರೋದು, ಪ್ರಕೃತಿ ನಾಶ ಮಾಡಿರೋದು. ಎರಡನೇದು ಮರಳು ತೆಗ್ದಿರೋದು. ಮರಳು ತೆಗಿತು ಅಂತ ಅಂದ್ರೆ ಅಲ್ಲಿ ನದಿ ಹರಿಯಕ್ಕಿಲ್ಲ, ಯಾಕೆಂದ್ರೆ ತನ್ನ ಪಾತ್ರನೇ ಚೇಂಜ್ ಮಾಡ್ಬೋದು ಅಂತ. ಆಮೇಲೆ ನದಿ ಹೆಂಗೆ ಅಂತ ಅಂದ್ರೆ, ಯಾಕೆ ವರ್ಷಪೂರ್ತಿ ಹರಿತಿದ್ದ ಅಂತ ಅಂದ್ರೆ, ಮರಳಿಗೆ ನೀರನ್ನ ಹಿಡಿದಿಟ್ಕೊಳ್ಳೋ ಅಂತ ಶಕ್ತಿ ಇತ್ತು. ಅದ್ ಎಷ್ಟು ನೀರ್ ಹಿಡಿದಿಟ್ಕತ್ತದೆ ಅಂತ ಅಂದ್ರೆ, ಎಷ್ಟು ಮರಳಿರ್ತದ ಅದ್ರಷ್ಟೇ ನೀರನ್ನ ಹಿಡಿದಿಟ್ಕತ್ತದೆ. ಈಗ ಅಲ್ಲಿ ಒಂದ್ ಲಾರಿ ಮರಳಿತ್ತು ಅಂತ ಇಟ್ಕ, ಒಂದ್ ಲಾರಿ ನೀರು ಅದು ಹಿಡಿದಿಟ್ಕೊಳ್ಳೋ ಅಂತ ಶಕ್ತಿ ಇರ್ತದೆ. ಆಮೇಲೆ ಮರಳು ಒಳಗಡೆ ಇರೋ ಅಂತ ನೀರ್ ಐತಲ್ಲ ಶಂಕರಣ್ಣ, ಅದು ನಿನ್ಗೆ ಎಷ್ಟು ಬಿಸಿಲು ಬಂದ್ರು ಆವಿ ಆಗೋದಿಲ್ಲ ಅದು. ಯಾಕೆ ಅಂತ ಅಂದ್ರೆ ಮರಳೊಳಗಡೆ ತಗೊಳ್ಳೋದಿಲ್ವಲ್ಲ, ಹೀಟ್ ತಗೊಳ್ಳೋದಿಲ್ಲ, ಉಷ್ಣ ತಗೊಳಕಲ್ವಲ್ಲ, ಅದು ಆವಿನೇ ಆಗೋದಿಲ್ಲ. ಎಷ್ಟು ಎಲ್ಲಿವರೆಗೂ ಆವಿ ಆಗೋದಿಲ್ಲ ಅಂತ ಅಂದ್ರೆ 50 ಡಿಗ್ರಿ ಸೆಲ್ಸಿಯಸ್ ಆದ್ರೂ ಕೂಡ ಆವಿ ಆಗೋದಿಲ್ವಂತದ್ದು. ಅಷ್ಟು ಬಿಸಿಲಿದ್ರು, ಅಷ್ಟು ಬಿಸಿಲಿದ್ರು ಕೂಡ ಆವಿ ಆಗೋದಿಲ್ವಂತ. ಮಡಿಕೆಗೆ ಇಟ್ಬಿಟ್ಟು ಕೆಳಕ್ ಮಳ್ಳ ಹಾಕಿಡಲ್ವ ನೀರೆಲ್ಲ ತಣ್ಣಗಿರ್ತದೆ ಅಂತ ಹೇಳ್ಬಿಟ್ಟು. ಹಂಗೆ ಈ ಮರಳು ಮತ್ತೆ ಇಟ್ಟಿಗೆ ಇವಕ್ಕೆಲ್ಲ ಈ ತರದ ಮಹತ್ವ ಇರೋಂತದ್ದು. ಅದು ನಾವು ಬೇಕು ಬಳಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಬಳಕೆ ಮಾಡೋದಲ್ಲ ಶಂಕರಣ್ಣ, ಎಷ್ಟು ಬೇಕು ಅಷ್ಟು ಬಳಕೆ ಮಾಡಿತವಾಗಿರ್ಬೇಕು. ಅದು ತೀರಾ ಅನಿವಾರ್ಯ ಆದ್ರೆ ಮಾತ್ರ ಮರಳು ಬಳಕೆ ಮಾಡ್ಕೋಬೇಕು. ಈಗ ಅದಕ್ಕೆ ಪರ್ಯಾಯವಾಗಿ ನೀನ್ ಹೇಳ್ದಂಗೆ ನೋಡಪ್ಪ, ಈಗ ಖರ್ಚಿಲ್ದಂಗೆ ಅಚ್ಚಕಟ್ಟಾಗಿ ಈಗ ನೋಡು ಮಣ್ಣು ಎಲ್ಲಾ ಕಡೆ ಸಿಗ್ತದೆ, ಸಿಗ್ತದೆ, ಮಣ್ಣಿಲ್ದರ ಜಾಗವೇ ಇಲ್ಲಪ್ಪ. ಇಲ್ಲ ಹಂಗೆ ಆ ಮಣ್ಣೆಲ್ಲ ಬಳಸ್ಕೊಂಡು ಅಚ್ಚಕಟ್ಟ ಮನೆ ಕಟ್ಕೋಬಹುದಾ? ಮತ್ತೆ ಎಷ್ಟು ಬೇಕು ರೂಮ್ಗಳು, ಎಷ್ಟು ಬೇಕು ಹಾಲ್ಗಳು, ಆಯ್ತಾ, ವಾಸಕ್ಕೆ ಎಷ್ಟು ಬೇಕು ಅಷ್ಟು ಬಿಟ್ಬಿಟ್ಟು ಊರಗಳಿಗೆಲ್ಲ ಮನೆ ಕಟ್ಕೊಂಡು ಗಂಡಂಗೊಂದ್ ರೂಮು, ಹೆಂಡತಿಗೊಂದ್ ರೂಮು, ಮಕ್ಳಿಗೊಂದ್ ರೂಮು, ಬಂಧು ಹೋದವ್ರಿಗೊಂದ್ ರೂಮು, ಹಿಂಗ್ ಎಲ್ರಿಗೂ ಹಿಂಗ್ ಮಾಡ್ಕೊತಾ ಹೋಗ್ಬಿಟ್ರೆ ಜಾಗನು ವೇಸ್ಟ್ ಆಯ್ತದೆ ಮತ್ ಖರ್ಚು ಹೆಚ್ಚಾಯ್ತದಪ್ಪ. ಈ ಚೀಚ್ಕಂತೂ ಮನೆ ಕಟ್ತಾರೆ ಶಂಕರಣ್ಣ, ಏನ್ ಸಾಕತ್ತ ಕಟ್ತಾರಪ್ಪ, ಏನ್ ಒಳ್ಳೆ ಅರಮನೆ ಇದ್ದಂಗ ಇರ್ತದೆ ಅಲ್ಲಿ ಮನೆ ಒಳಗ್ ಮಾತ್ರ ಜನ ಮಾತ್ರ ಇಬ್ರು ಮೂರ್ ಜನ ಇರ್ತಾರೆ ಅಷ್ಟೇ ಜನ, ಮೂರ್ ಜನಕ್ಕಾಗಿ 30 ಮನೆ ಕಟ್ಕೊಳ್ಳೋದು ಹೆಂಗೈತ್ ಸುಮ್ನೆ ಹೇಳ್ತಾರಲ್ಲಪ್ಪ, ಯಾರು ಬಂದ್ರೆ ಮಾಡಿದ್ರೆ ಅಂತ ಹೇಳ್ಬಿಟ್ಟು ಯಾರನ್ನಾರು ಕರೀತಾರ ಅವರು ಕರೆಯಕ್ಕಿಲ್ಲ, ಕರೀದಾನೆ ಹೋದ್ರು ಇರು ಅಂತ ಅನ್ನಕ್ಕಿಲ್ಲ. ಅಂದ್ರೆ ಅವರು ಬರೀ ಬಾಗಿಲು ತೆಗೆದು ಬಾಗಿಲು ಕಡೆಗೆ ದಾರಿ ನೋಡ್ತಿರ್ತಾರೆ ಎಷ್ಟೊತ್ತಿಗೆ ಹೋದಾರು ಅಂತ. ಅವ್ರಿಗೇನು ಅಂತ ಅಂದ್ರೆ ನಾವು ಕಟ್ಟರ ಮನೆ ನೋಡ್ಲಿ ಬಂದು ಅಷ್ಟೇ, ಬಂದು ನೋಡ್ಕೊಂಡು ಹೋಗ್ಬೇಕು, ಉಳಿತೀನಿ ಮಾಡ್ತೀನಿ ಮಾತಿಲ್ಲ. ಅದಕ್ಕೋಸ್ಕರವ ಶಂಕರಣ್ಣ, ಈಗ ನಮ್ದು ಯೋಚನೆಗಳು ಏನೇನ ಆಯ್ತಾವೆ, ನಾವು ಮುಂದುವರಿತಿದೀವಿ ಮುಂದುವರಿತಿದೀವಿ ಅಂತ ಹೇಳ್ತಾ ಇದೀವಿ, ಮುಂದುವರೆದ್ರೆ ಎಲ್ಲಿಗೆ ಮುಂದುವರ್ಕೊಂಡು ಹೋಗ್ತಿದೀವಿ? 4 ಜನ ನಾವು ಮನೆ ಕರೆಯ ಸ್ಥಿತಿಲಿ ಇಲ್ಲ ಅಂತ ಅಂದ್ರೆ ಏನ್ ಮುಂದುವರೆದ್ರೇನು, ಏನು ಸಂಪಾದನೆ ಮಾಡಿದ್ರೇನು? ಈಗ ನಮ್ದು ಹೆಂಗೈತೆ ಅಂತಂದ್ರೆ ಒಂಥರ ಸಂಕುಚಿತ ಮನೋಭಾವ, ನಾನು ನಂದು ಅಷ್ಟೇ. ಈಗ ಇನ್ನೊಂದೇನ ಬಿಟ್ಟೈತೆ ಅಂತಂದ್ರೆ ನಮ್ಮ ಅಕ್ಕಪಕ್ಕದು ಅಣ್ಣ ತಮ್ಮನೀರ್ ಅಕ್ಕ ತಂಗಿರ್ನೇ ಕರೆಯಕ್ಕಲ್ಲ, ಆ ಮಟ್ಟಕ್ಕೆ ಮಾಡ್ಕೊಬಿಟ್ಟಿದೀವಿ. ಈಗ ಏನಂದ್ರೆ ನಾನು ನನ್ನ ಹೆಂಡತಿ ನನ್ನ ಮಕ್ಳು ಜೊತೆಗೆ ಅಪ್ಪ ಅಮ್ಮನ ಜೊತೆ ಇಟ್ಕೊಳ್ದಿರೋ ಪರಿಸ್ಥಿತಿ ಬಂದ್ಬಿಟ್ಟಿದೀವಿ. ಹಂಗಾಗಿ ಇಷ್ಟೊಂದು ದೊಡ್ಡ ದೊಡ್ಡ ಮನೆಗಳು ಬೇಕಾ? ಈಗ ಇನ್ನೊಂದೇನ್ ಗೊತ್ತಾಣಯ್ಯ, ಈಗ ಮನೆ ಅಂತಂದಾಗ ಈಗ ನಾವು ಸಾಧ್ಯವಾದಷ್ಟು ಈಗ ತೋಟಗಳನ್ನ ಸದ್ಬಳಕೆ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಏನ್ ಕೆಲಸ ಮಾಡಬಹುದು ನೋಡೋಣ ಹೇಳ. ಬಗ್ಗೆ ಹೇಳ್ತಿದ್ನಲ್ಲ ನಾನು, ಒಂದು ಉಳದ ಉಳುಮೆ ಬಿಟ್ಬಿಡ್ಬೇಕು ಶಂಕರಣ್ಣ. ಹಂಗಂತೀಯಾ? ಬಿಟ್ಬಿಡ್ಬೇಕು. ನಿನಗೆ ಬೇಕಾ ಒಂದ್ ಸರಿ ಉಳಿಸ್ಕ, ಒಂದ್ ಯಾವ್ದಾರ ಒಂದ್ ಆರ್ ಹೇಳು, ಆರಲ್ಲಿ ಉಳಿಸ್ಕ. ತೀರಾ ಸಿಗ್ಲಿಲ್ವಾ, ಈಗೆಲ್ಲ ಸ್ವಲ್ಪ ಸಣ್ಣ ಸಣ್ಣ ಟ್ರ್ಯಾಕ್ಟರ್ ಬಂದವೆ, ಕಡಿಮೆ ತೂಕ ಇರ ಅಂತವು, ಅಂತವ್ ಕರ್ಸ್ಕೊಂಡು ಒಂದ್ ಸರಿ ಉಳಿಸ್ಕೊಳ್ಳೋದು. ಯಾಕೆ ಉಳಿಸ್ಕೊಳ್ಳೋದು? ಏನೋ ಅಲ್ಲಿ ಕಳೆ ಪಳೆ ಇರ್ತದೆ, ಅಥವಾ ನೀನೇ ಏನೋ ಒಂದಷ್ಟು ಗೊಬ್ಬರ ಆಗ್ಲಿ ಅಂತ ಅನ್ಕೊಂಡು, ಹಸಿರಲೆ ಗೊಬ್ಬರ ಆಗ್ಲಿ ಅಂತ ಅನ್ಕೊಂಡು ಏನೋ ಒಂದು ದವಸ ಧಾನ್ಯ ಹಾಕಿರ್ತೀಯ, ಅದ ಮಣ್ಣಿಗೆ ಸೇರ್ಸಕ್ಕೋಸ್ಕರವ ಲೈಟ್ ಆಗಿ ಒಂದ್ಸರಿ ಉಳಿಸ್ಕೊಳ್ಳೋದು. ಉಳ್ಳೇಬೇಕಲ್ಲ ಒಂದ್ಸಲ, ಈಗ ಅದು ಈಗ ಹೆಂಗಿದ್ರು ಹಸಿರಲೆ ಗೊಬ್ಬರ ಆಗ್ಲಿ ಅಂತ ಅಂದ್ಬಿಟ್ಟು ಒಂದಷ್ಟು ಕಾಳು ಪಳು ಚಲ್ಕೊಂಡಿರ್ತೀವ, ಬಂದಿರ್ತದೆ ಒಂದ್ ರೌಂಡ್ ಉಳ್ಳೇಬೇಕಪ್ಪ. ಉಳ್ಳೇಬೇಕು. ಎರಡನೇದಾಗ ಏನ್ ಮಾಡ್ಬೇಕು ಅಂದ್ರೆ ಶಂಕರಣ್ಣ, ಈಗ ನಾವು ಸುಮ್ನೆ ಬಿಟ್ಬಿಡೋದಕ್ಕೆ, ತೆಂಗಿನ ತೋಟ ಹಾಕಿದೀವಿ, ತೆಂಗಿನ ತೋಟ ನಾವು ಬದುಕಿರೋವರೆಗೂ ನಮ್ಗೆ ಆದಾಯ ಕೊಡ್ತದೆ, ಸುಮ್ಮನೆ ಇರೋದಕ್ಕೆ ಏನಾಯ್ತದ ಅದ್ ಮಾಡೋಣ. ಈಗ ತೆಂಗಿನ ತೋಟದಲ್ಲಿ ಏನು ಬರಕಲ್ಲ ಏನು ಬರಕಲ್ಲ ಅನ್ನೋದೊಂದು ಭ್ರಮೆ ಅಲ್ಲ. ಎಲ್ಲ ಹೇಳೋದನ್ನೇ ಅಲ್ಲ, ಭ್ರಮೆ ಅನ್ನಕಂತವ ನೀನ್ ಕಣಗೆ ನನಗೊಂದು 20-30 ತೆಂಗಿನ ಮರ ಬಾಪ, ನಾನು ಹೊರಗಡೆ ಏನು ಮಾಡಿಲ್ವಲ್ಲ, ಏನು ಬರಕಿಲ್ಲ ಅಂತ ನಾನು ಏನು ಮಾಡಲ್ಲ. ನೀನ್ ಏನ್ ಮಾಡಬಹುದು ಅಂತ ಹೇಳ್ತೀನಿ ಕೇಳಿ. ಒಂದು ಶಂಕರಣ, ಒಳ್ಳೆ ಸೊಪ್ಪು ಪಪ್ಪು ಬೆಳ್ಕೋಬಹುದು, ಸೊಪ್ಪು ಚೆನ್ನಾಗಿ ಬರ್ತದೆ. ನೀನ್ ಪಟ ಮಾಡ್ಕ, ಒಂದ್ 10 ಅಡಿ, 10 ಅಡಿ, 3 ಅಡಿ, 10 ಅಡಿ, 3 ಅಡಿ, ಇಲ್ಲ ಒಂದ್ 20 ಅಡಿ, 3 ಅಡಿ ಮಾಡ್ಕೊಂಡು ಪಟ ಮಾಡ್ಕ. ಒಂದಕ್ಕೆ ಎಳವರೆ ಸೊಪ್ಪು ಹಾಕ, ಒಂದಕ್ಕೆ ಸಾಂಬಾರ್ ಸೊಪ್ಪು ಹಾಕ, ಒಂದಕ್ಕೆ ಮೆಂತ್ಯ ಹಾಕ. ಇವತ್ತು ಸೊಪ್ಪಿಗೆ ಭಾರಿ ಡಿಮ್ಯಾಂಡ್. ಯಾಕೆ ಅಂತ ಅಂದ್ರೆ ಸೊಪ್ಪು ತಿನ್ನಿ ಸೊಪ್ಪು ತಿನ್ನಿ ಅಂತ ಅನ್ಕೊಂಡು ಅದ್ರಲ್ಲಿ ಜಾಸ್ತಿ ಪೋಷಕಾಂಶಗಳವೆ ಅಂತ ಹೇಳ್ಬಿಟ್ಟು ಈಗ ಸೊಪ್ಪಿಗೆ ಭಾರಿ ಡಿಮ್ಯಾಂಡ್ ಇರೋದ್ರಿಂದ ಈ ತರದ ಒಂದಷ್ಟು ಸೊಪ್ಪು ಬೆಳ್ಕೋಬಹುದು ಒಂದ್ ಸ್ವಲ್ಪ ಜಾಗದಲ್ಲಿ. ಆಮೇಲೆ ಈ ಕರ್ಬೇವು ಇರ್ತದ ನೋಡಪ್ಪ, ಕರ್ಬೇವು ಬತ್ತ ಚೆನ್ನಾಗಿ ಅಲ್ಲ, ಕರ್ಬೇವು ಅದು ಗಿಡವಾಗಿ ಬೆಳೀತದಪ್ಪ. ನಾವ್ ಸೊಪ್ಪಿನ ಬೆಳಗ್ಗೆ ಇದನ್ನ ಕರ್ಬೇವು ಬದಿನ ಪದಿನಲ್ಲಿ ಹಾಕಂದಂಗಿರ್ತದೆ, ಹಾಕಬಹುದು. ನಿನಗೆ ನೆರಳಲ್ಲಿ ಬತ್ತದ ಚೆನ್ನಾಗಿ, ಆಯ್ತಾ, ಚೆನ್ನಾಗಿ ಬರ್ತದೆ. ಕರ್ಬೇವು ಇವತ್ತು ಭಾರಿ ಡಿಮ್ಯಾಂಡ್ ಐತಲ್ಲ, ಈಗ ಪ್ಯಾಟಾಗಿ ಮುರ್ಕೊಂಡೋಗಿ 4 ಕಡ್ಡಿ ಇರೋದು ಒಂದಕ್ಕೆ 10 ರೂಪಾಯಿ ಅಂದ್ರೆ ಸಾಕು, ಸುಮ್ಮನೆ ಕಣ್ಮುಚ್ಕ ತಂದೋಯ್ತಾರೆ. ಬ್ಯಾಡ ನಿಂಗೆ 5 ರೂಪಾಯಿ ಸಿಗ್ಲಿ ಬಿಡು, 5 ರೂಪಾಯಿ ಯಾರು ಕೊಡ್ತಾರೆ? ನಿಜ ಬಿಡು, 5 ರೂಪಾಯಿ ಕೊಡ್ಲಿ. ಈಗ ಜನ 5 ರೂಪಾಯಿ ಅಂದ್ರೆ ತಗತ್ತಾರ, 10 ರೂಪಾಯಿ ಅಂದ್ರೆ ತಗತ್ತಾರ, 5 ರೂಪಾಯಿ ಅಂತ ಬರ್ತಾರೆ, ಆಯ್ತಾ. ಹಂಗಾಗಿ ಒಂದಷ್ಟು ಕರ್ಬೇ ಒಂದ್ 10 ಗಿಡ ಹಾಕೊಳ್ಳ ಅಂತ, 10 ಗಿಡನ 20 ಗಿಡ ನಮ್ ಕೈಲಿ ಎಷ್ಟ ಆಯ್ತದ ಅಷ್ಟು, ನಮ್ ಕೈಲಿ ಎಷ್ಟು ನೋಡಕ್ ಸಾಧ್ಯವೋ ಅಷ್ಟು ಹಾಕೊಳ್ಳೋಣ, ಅದ್ ಬರ್ತದೆ. ಆಮೇಲೆ ಈ ವರ್ಷದಿಂದ ಏನ್ ಮಾಡೋರು ಅಂತಂದ್ರೆ, ನಮ್ ತೋಟಗಾರಿಕೆ ಇಲಾಖೆರು ಈಗ ಅದ್ರಲ್ಲಿ ಕೋಕೋ ಬೆಳಿಬಹುದಂತೆ, ಎಲ್ಲಿ? ತೆಂಗಿನ ತೋಟದಲ್ಲಿ. ನೀವು ತೆಂಗಿನ ತೋಟದಲ್ಲೂ ಹಾಕಬಹುದು, ಅಡಿಕೆ ತೋಟದಲ್ಲೂ ಹಾಕಬಹುದು. ಹೌದಾ? ಕೋಕೋ ಕೋಕೋ ಇರುತ್ತಲ್ಲ, ಈ ಕೋಕೋ ಅಂತ ಹೇಳ್ಬಿಟ್ಟು ಅದೊಂದು ಬೆಳೆ, ಅದು ಭಾರಿ ಡಿಮ್ಯಾಂಡ್ ಐತೆ ಅಂತ. ಅದಕ್ಕೆ ಈ ಎಲ್ಲ ಇರ್ತಾವಲ್ಲಪ್ಪ, ಚಾಕ್ಲೇಟ್ ಪಾಪ್ಲೇಟ್ ಎಲ್ಲ ಮಕ್ಕಳು ತಿಂತ ಇರ್ತಾವಲ್ಲಪ್ಪ, ಅದು ಎಲ್ಲ ಒಂಥರ ಒಳ್ಳೆ ಗಮ ಗಮ ಅಂತ ನೋಡು, ಅದಕ್ಕೆ ಒಳ್ಳೆ ಡಿಮ್ಯಾಂಡ್ ಐತೆ ಅಂತ. ಅದಕ್ಕೆ ಚಾಕ್ಲೇಟ್ ಮಾಡ್ತಾರೆ, ಐಸ್ ಕ್ರೀಮ್ ಮಾಡ್ತಾರೆ, ಸ್ವೀಟ್ ಮಾಡ್ತಾರೆ, ಆಮೇಲೆ ಅದು ಕೆಲವು ಔಷಧಿಗಳಿಗೂ ಬಳಸ್ತಾರಂತೆ. ಔಷಧಿ ಸಸ್ಯನು ಕೂಡ ಹೌದು ಅದು. ಆ ಕೋಕು ಅಂತ ಕಾಯಿ ಬರ್ತವೆ, ಆಯ್ತಾ, ಅದೊಂದು. ಅದ್ರ ಜೊತೆಗೆ ಸ್ವಲ್ಪ ಈ ಹೆಣ್ಮಕ್ಳು ಪಣ್ಮಕ್ಳು ಏನೋ ಒಂದಷ್ಟು ಮಾಡ್ತಾರಲ್ಲಪ್ಪ, ಅಲಂಕಾರಿಕ ಇವು ಅಂತ ಅನ್ಕೊಂಡ್ ಮಾಡ್ಕೊತಾರಲ್ಲ, ಅದರಲ್ಲೂ ಬಳಕೆ ಮಾಡ್ತಾರೆ. ಒಟ್ಟಾರೆ ಸುಗಂಧ ಪರಿಮಳ ಎಲ್ಲಿ ಬರ್ತದೆ ಅಲ್ಲೆಲ್ಲ ಬಳಸ್ತಾರೆ ಅಂತ ಅನ್ನಿದ. ಹಂಗಾಗಿ ಇದನ್ನ ಬೆಳ್ಕೊಳ್ಳೋದ್ರಲ್ಲಿ ಬಹಳ ಅನುಕೂಲ ಐತೆ. ಇದು ನೋಡು, 10 ಅಡಿಗೆ 10 ಅಡಿಗೆ ಒಂದ್ ಹಾಕಬಹುದು, ಆಮೇಲೆ ನೆರಳಲೆ ಬರ ಅಂತ ಬೆಳೆ ಇದು. ಆಮೇಲೆ ನಿನ್ಗೆ ಎಷ್ಟಾರು ಮಳೆ ಬರ್ಲಿ, ಮಳೆ ಬರ್ದನೆ ಇರ್ಲಿ. ಯಾಕೆ ಅಂತ ಅಂದ್ರೆ ನಾನು ಇದ್ರಲ್ಲೆಲ್ಲ ಬಾರಿ ಫ್ರೆಂಡ್ ಅವರಲ್ಲಪ್ಪ, ನಂಗೆ ಮಂಗಳೂರು ಈ ಕಡೆ ಎಲ್ಲ ಅಲ್ಲೆಲ್ಲ ಹೋಯ್ತಿರ್ತೀನಲ್ಲ, ಎಲ್ಲ ತೆಂಗಿನ ತೋಟದಲ್ಲಿ ಎಲ್ಲ ಅಡಿಕೆ ತೋಟದಲ್ಲೂ ಕೋಕೋ ಹಾಕೊಂಡವ್ರು. ಅಷ್ಟೆಲ್ಲ ಮಳೆ ಬರ್ತದಲ್ಲಿ, ಏನ್ ಊರ್ಗೂರೆ ಒಂದಾಗತ್ತರ ಬಂದ್ಬಿಡ್ತದೆ, ಆದ್ರೂ ಚೆನ್ನಾಗಿರ್ತದೆ. ಈ ನಮ್ ಭಾಗದಲ್ಲೂ ಚೆನ್ನಾಗಿ ಬರ್ತದಂತದ. ನಮ್ಮ ಹಾಸನದಲ್ಲಿ ಎಷ್ಟು ಮಳೆ ಬರ್ತದ, ಇಷ್ಟು ಬಂದ್ರು ಸಾಕಂತೆ, ಇಲ್ಲೂ ಚೆನ್ನಾಗಿ ಬರ್ತದಂತೆ. ಅದಕ್ಕೋಸ್ಕರ ತಂದು ಅವೊಂದಷ್ಟು ಈಗ ನಿನ್ ತೋಟಕ್ಕೆ, ನನ್ನ ತೋಟಕ್ಕೆ ಅನಿತಕ್ಕಂಗು ಒಂದಷ್ಟು ಕೊಡ್ಸಾನೆ, ಅವೆಲ್ಲ ಕೊಡ್ತಾರಂತೆ. ಅದಕ್ಕೆಲ್ಲ ಒಂದಷ್ಟು ಸಹಾಯಧನ ಇವೆಲ್ಲ ಕೊಡ್ತಾವ್ರೆ. ಅದಕ್ಕೆ ತೋಟಗಾರಿಕೆ ಇಲಾಖೆಗೆ ಹೋಗ್ಬಿಟ್ಟು ಇದೇನು ಎತ್ತ ಹೆಂಗೆ ಗಿಡ ಎಲ್ಲಿ ಸಿಗ್ತವೆ ತಂದು ಹಾಕೊಳ್ಳೋದ ಹೆಂಗೆ ಈ ತರದೆಲ್ಲ ಒಂದಷ್ಟು ವಿಚಾರ ಮಾಡ್ಕೊಂಡು ಅದೊಂದಷ್ಟು ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು. ಇದು ಬೆಳೆ ವಿಮೆ ಎಲ್ಲ ಮಾಡಿಸ್ತಿರಲ್ಲಪ್ಪ ನೀವು? ಮಾಡಿಸಿದ್ವಾ ಅಂತ ಕೇಳ್ತಿಲ್ಲ, ನೀನ ತಾನೆ ಕರ್ಕೊಂಡೋಗಿ ನಾನು ನೀನು ಎಲ್ಲರೂ ಹೋಗ್ಬಿಟ್ಟು ಮಾಡ್ಸ್ಕೊ ಬಂದ್ವಲ್ಲ. ಈಗ ಮುಂದಿನ ತಿಂಗಳು 15ನೇ ತಾರೀಕು ವರೆಗೂ ಟೈಮ್ ಐತವಲ್ಲ, ಅವಕ್ಕೆಲ್ಲ ಹಾಕ್ ಬಂದ್ವಲ್ಲ. ಇನ್ನೊಂದ್ ವಿಷಯ ಹೇಳ್ಬೇಕಾಗಿತ್ತು, ಈ ಕೇರ ಸುರಕ್ಷಾ ಅಂತ ಹೇಳ್ಬಿಟ್ಟು ಒಂದ್ ಬಂದ್ಬಿಟ್ಟೈತಿ ಈಗ. ಅದು ಸುರಕ್ಷಾ ಕಳೆದೋಷ್ಲೇ ಹೇಳಿದ್ದೆ ನಿಂಗೆ. ಏನು ಅಂತ ಅಂದ್ರೆ ತೆಂಗಿನ ಮರ 10 ಇರ್ತಾರೆ ಮಾಡ್ತಾ ಇರ್ತಾರಲ್ಲಪ್ಪ, ಅವ್ರಿಗೆ ಒಂದು ಇತ್ತೀಚೆಗೆ ಒಂದು ಇದು ಏನಪ್ಪ ಅಂತಂದ್ರೆ ವಿಮೆ. ಅದು ಅಂದ್ರೆ ಮರ ಹತ್ತಿ ಕಾಯಿ ಕೆಡವಿ ಇಳಿಯಂತವ್ರಿಗೆ ಒಂದು ಇಳಿಯಂತವ್ರಿಗೆ. ನೀನು ಬೆಳೆಗಾರ ಆಗಿದ್ರು ನೀನು ಮಾಡ್ಕೋಬಹುದು, ನೀನ್ ಏನಾದ್ರು ಸೈಂಟಿಸ್ಟ್ ಆಗಿದ್ದು ಅದ್ರ ಬಗ್ಗೆ ಕೆಲಸ ಮಾಡ್ತಿದ್ರು ಅದನ್ನು ಮಾಡ್ಕೋಬಹುದು. ಆಮೇಲೆ ಈ ಚೀಜ್ಗೆ ಏನಾಗ್ಬಿಟ್ಟೈತೆ ಅಂತಂದ್ರೆ ತೆಂಗಿನ ಮರ ಹತ್ತಿರ ಭಾರಿ ಕಡಿಮೆ ಆಗ್ಬಿಟ್ರೆ, ಕಡಿಮೆ ಆಗಿ ಈಗೆಲ್ಲ ಮಿಷನ್ ಬಂದವಲ್ಲಪ್ಪ, ಮಿಷನ್ ಇಟ್ಕೊಂಡು 10 ಜಾಸ್ತಿ ಆಗವ್ರೆ, ಆಯ್ತಾ. ಈಗ ಅದೊಂದು ಕೆಲಸವೇ ಸಿಕ್ಕಂಗೆ ಆಗ್ಬಿಟ್ಟೈತೆ ಅವ್ರಿಗೆ. ಯಾರ ಮಿಷನ್ ಐತೆ ಅಂತ ಹುಡ್ಕೋದು ಅಷ್ಟೇ, ಹುಡ್ಕೋದು ನಂಬರ್ ತಗೊಳ್ಳೋದು, ಫೋನ್ ಮಾಡುದು, ಫೋನ್ ನಾವು ಕಾಯವೇ ಬಂದ್ ಹತ್ಬಿಟ್ಟು ಕೆಡಿ ಕೊಡು ಅಂತ ಹೇಳಿ. ಹೌದು. ಆಮೇಲೆ ಇತ್ತೀಚೆಗೆಲ್ಲ ಏನಾಗ್ಬಿಡ್ತು ಅಂತ ಅಂದ್ರೆ ಶಂಕರ್, ಶಂಕರಣ್ಣ, ಈ ಮೊದ್ಲೆಲ್ಲವ ಹುಡ್ಲು ಪಡ್ಲು ಇರೋವು ಹತ್ತವು ಮಾಡವು ಏನೋ ಒಂದ್ ಮಾಡವು, ಈಗೆಲ್ಲ ಹುಡ್ಲು ಪಡ್ಲು ಸಿಟಿ ಸರ್ಕೊಬಿಟ್ಟು. ತೆಂಗಿನ ಗಿಡ ಯಾರು ಹಾಕೊಂಡಿದ್ನ ಅವನ್ಗೀಗ ಒಂದ್ 70 ವರ್ಷ 80 ವರ್ಷ ಆಗೈತೆ, ಹತ್ತಕ್ಕೆ ಹಾಕಲ್ಲ ಮಾಡಕ್ ಹಾಕಿಲ್ಲ ಆಯ್ತಾ. ಆ ಕಾರಣಕ್ಕೆ ಈಗ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ಬಿಟ್ಟೈತೆ. ಊರಿಗೆ ಒಬ್ಬರೇ ಅಣೆಯ ಹನುಮಂತಣ್ಣ ಅಂತ, ಇಡೀ ಊರಿಗೆ ಎಷ್ಟು ಡಿಮ್ಯಾಂಡ್ ಅಂದ್ರೆ ಅಳ್ಮರ ಹತ್ತಕ್ಕೆ ಹನುಮಂತಣ್ಣನೇ ಬೇಕು. ಊರಿರ್ಲಿ ಒಂದ್ ಊರಿರ್ಲಿ ಅಂತಕ್ಕ ಅವ್ರೊಂದ್ 8-10 ಊರು ತಿರುಗ್ತಾರ ಅವರು, ಹೆಚ್ಚು ಕಮ್ಮಿ ಒಂದ್ 35-40 ಕಿಲೋಮೀಟರ್ ದೂರ ದೂರ ಅದು ಬೈಕಲ್ಲಿ ಹಿಂದಡಿಕೆ ಅವು ಹತ್ತಲ್ಲ ಅವು ಕಟ್ಕೊಳ್ಳೋದು, ಗಾಡಿ ಓಡಿಸ್ಕೊ ಹೋಗೋದು, ಫೋನ್ ಅಲ್ಲಿ ಕಾಂಟ್ಯಾಕ್ಟ್ ಎಲ್ಲವ ಬತ್ತಾ ಇದೀನಿ ಮರದ ಮೇಲೆ ಇದ್ರು ಫೋನ್ ಅಲ್ಲಿ ಮಾತಾಡ್ಕೊಂಡು ನಿಂತ ಊರಲ್ಲಿ ಇದೀನಿ ಇವತ್ತು ಹಾಕಲ್ಲ ನಾಳೆ ಬರ್ತೀನಿ ಅಂತ ಅಷ್ಟೊಂದು ಡಿಮ್ಯಾಂಡ್. ಮೊದ್ಲೆಲ್ಲ ಬರೋರು ಶಂಕರಣ್ಣ ಬಂದು ತೋಟ ಅಂತ ಅನ್ಕೊಂಡು ನೋಡ್ಕೊಂಡು ಎಲ್ಲಾನು ಕೆಡ್ಕೊಟ್ಟು ಇಷ್ಟು ಅಂತ ಇಸ್ಕೊಂಡವರು, ಈಗ ಹಂಗಲ್ಲ ಮರದ ಲೆಕ್ಕ ಈಗ 20 ಮರದ್ವಾ ಈಗ ಕಾಯಿ ಇದ್ರೆ ಹತ್ತಿಸ್ಬೇಕು ಇಲ್ಲ ಅಂತ ಅಂದ್ರಲ್ಲ ಆ ಮಟ್ಟಕ್ಕೆ ಆಗ್ಬಿಟ್ಟೈತೆ. ಹಂಗತ್ತೆ ನಮ್ಮೂರಲ್ಲಿ ಹಳೆ ತಲೆ ಇದಕ್ಕೂ ಬಂದೈತಿ, ಅವರು ಬೇಕಾದ್ರೆ ಮಾಡ್ಸ್ಕೋಬಹುದು. ತೆಂಗಿನ ಮರ ಹತ್ತಿನ ನಾನು ಇದೇ ಕೆಲಸ ಮಾಡ್ತಾ ಇರೋದು ಅಂತ ಹೇಳ್ಬಿಟ್ಟು ಅವರು ಹತ್ಕೊಂಡು ಮಾಡ್ಕೋಬಹುದು. ಅದು ವಿಮೆ ಬಂದು ಶಂಕರಣ್ಣ ಸುಮಾರು 398 ರೂಪಾಯಿ ಆಯ್ತದೆ. ಅದು ಹೆಂಗೆ ವರ್ಷಕ್ಕೊಂದ್ಸಲ ಕಟ್ಟ ವರ್ಷಕ್ಕೊಂದ್ಸರಿ 398. ಅದರಲ್ಲಿ ರೈತರು ಅಥವಾ ಯಾರು ವಿಮೆ ಮಾಡ್ಕೋತಾರೋ ಅವ್ರು ಕಟ್ಟಬೇಕಾಗಿರೋದು ಬರೀ 99 ರೂಪಾಯಿ. ಬರೀ 99, 100 ರೂಪಾಯಿ ಅನ್ಕ 1 ರೂಪಾಯಿ, ಯಾಕೆಂತಂದ್ರೆ 100 ರೂಪಾಯಿ ಕೊಟ್ಟರೆ ಚೇಂಜ್ ಅಂತ ಕೊಡಕ್ಕಿಲ್ಲ, ಚೇಂಜ್ ಇರೋದಿಲ್ಲ ಅಲ್ಲಿ ಕೊಡಕ್ಕೆ 100 ರೂಪಾಯಿ ಅಂತ ಅನ್ಕ. ಅದಕ್ಕೆ ಈ ತೆಂಗು ಅಭಿವೃದ್ಧಿ ಮಂಡಳಿ ಐತಲ್ಲ ಅದು ಕೇರಳದಲ್ಲಿರೋದು, ಇಲ್ಲಿ ನಮ್ ಬೆಂಗಳೂರಲ್ಲೇ ಒಂದು ಬ್ರಾಂಚ್ ಆಫೀಸ್ ಮಾಡ್ಕೊಂಡವರು, ಅವರು 299 ರೂಪಾಯಿ ಅವ್ರು ಕಟ್ತಾರ. ಅದಕ್ಕೆ ನಾನು ಆಗ್ಲೇ ಹೇಳಿದ್ನಲ್ಲ 398 ಅಂತ, 398 ಅಂದ್ರೆ ಹೆಚ್ಚು ಕಮ್ಮಿ 400 ರೂಪಾಯಿ, ಅದ್ರಲ್ಲಿ 300 ರೂಪಾಯಿ ಅವ್ರು ಕಟ್ತಾರೆ, 100 ರೂಪಾಯಿ ನಾವು ಕಟ್ಟೋದು. ನಾವು ಕಟ್ಟಿದ್ರೆ ಅದು 1 ವರ್ಷ ವಿಮೆ ಇರ್ತದ. ಅದಕ್ಕೆ ಏನಾದ್ರೂ ಮರ ಹತ್ತಾಗ ಮಾಡಿದಾಗ ವ್ಯತ್ಯಾಸ ಆಗಿ ಏನಾದ್ರು ಜೀವಪಾವಕ್ಕೆ ಅಪಾಯ ಆಯ್ತು ಹಾನಿ ಆಯ್ತು ಅಂತ ಅಂದ್ರೆ 5 ಲಕ್ಷ ರೂಪಾಯಿ ವಿಮೆ ಇರ್ತದೆ, 5 ಲಕ್ಷ ಕೊಡ್ತಾರೆ ಆಯ್ತಾ. ಆಮೇಲೆ ಏನಾದ್ರೂ ಸ್ವಲ್ಪ ಅಂಗವಿಕಲತೆ ಆಯ್ತು ಅಂತ ಅಂದ್ರೆ ಕೈಯೋ ಕಾಲೋ ಏನೋ ಒಂದ್ ತಿಂಟ್ಕೊಂಡು ಇದಾಯ್ತು ಅಂತ ಅಂದ್ರೆ ಅದಕ್ಕೆ 2.5 ಲಕ್ಷ ಕೊಡ್ತಾರೆ. ಆಮೇಲೆ ಮರ ಹತ್ತಾಗ ಏನಾದ್ರು ಬಿದ್ದು ಸ್ವಲ್ಪ ಏಟಾಗಿ ಆಸ್ಪತ್ರೆ ಸೇರ್ಕೊಂಡ ಅಂತ ಅಂದ್ರೆ 1 ಲಕ್ಷ ರೂಪಾಯಿ ವರ್ಗೂ ಅವನಿಗೆ ಆಸ್ಪತ್ರೆ ಖರ್ಚು ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಆದ್ರೆ ಅಡ್ಮಿಟ್ ಆಗಿರ್ಬೇಕು, 24 ಗಂಟೆ ಅಡ್ಮಿಟ್ ಆಗಿರ್ಬೇಕು, 1,000 ರೂಪಾಯಿ ಕೊಡ್ತಾರೆ. ಆಮೇಲೆ ತಿರುಗಾಡಕ್ ಹಾಕ್ಲಲ್ಲ ಆಂಬುಲೆನ್ಸ್ ಅಲ್ಲಿ ಹೋದ್ರೆ ಅದಕ್ಕೊಂದು 3,000 ರೂಪಾಯಿ ಅಂತ ಕೊಡ್ತಾರೆ. ಸ್ವಲ್ಪ ಏನಾದ್ರೂ ಅಂಗ ವೈಕಲ್ಯತೆ ಆಗಿದ್ದು ಈಗ ಕಾಲು ನಾನು ಕಳೆದ ವರ್ಷ ಬಿದ್ಬಿಟ್ಟು ಏಟ್ ಮಾಡ್ಕೊಂಡು ಒಂದು 3 ತಿಂಗಳ ಮನೇಲಿ ಕೂತಿದ್ನಲ್ಲಪ್ಪ ಹಂಗೇನಾರು ಆಯ್ತು ಅಂತ ಅಂದ್ರೆ 18,000 ರೂಪಾಯಿ ಆಯ್ತಾ. ತೀರಾ ಏನಾದ್ರೂ ಎಡವಟ್ಟಾಗಿ ಹೋಗೇ ಬಿಡ್ತು ಅಂತ ಅಂದ್ರೆ ಅಂತ್ಯ ಸಂಸ್ಕಾರಕ್ಕೆ ಅಂತ ಹೇಳ್ಬಿಟ್ಟು ಒಂದು 5,000 ರೂಪಾಯಿ ಈ ತರ ಅದು ಬೇರೆ ಬೇರೆ ಬೇರೆ ಬೇರೆ ಮಾಡ್ಕೊಂಡವ್ರೆ. ಅದು ತೋಟಗಾರಿಕೆ ಇಲಾಖೆಯಲ್ಲಿ ಫಾರಂ ಸಿಗ್ತವೆ, ಹೋಗ್ಬಿಟ್ಟು ಫಾರಂ ತಗೊಂಡು ಭರ್ತಿ ಮಾಡಿ ಬ್ಯಾಂಕ್ ಹೋಗ್ಬಿಟ್ಟು ದುಡ್ಡು ಕಟ್ಬಿಟ್ಟು ಅದ ತಗೊಂಡು ಹೋಗ್ಬಿಟ್ಟು ಅವ್ರಿಗೆ ಕೊಟ್ರೆ ಅವರೇ ಕಳ್ಸಿಕೊಡ್ತಾರೆ. ಎಲ್ಲಿಗೆ ತೆಂಗು ಅಭಿವೃದ್ಧಿ ಮಂಡಳಿಗೆ, ಇಲ್ಲ ಅಂದ್ರೆ ನಾವಾರು ಕಳಿಸ್ಬಹುದು. ಇದು ಒಂದು ಮಾಡ್ಸ್ಕೋಬೇಕು ಶಂಕರಣ್ಣ. ಅಲ್ಲ ನೀನು ಒಂದ್ ಒಳ್ಳೆ ವಿಚಾರ ಹೇಳಿದೆ. ಈಗ ಈ ತರದ ನೋಡಿ ಈಗ ಮರ ಹತ್ತವರ್ಗೂ ಅಪ್ಪಿತಪ್ಪಿಂದ್ರೆ ವ್ಯತ್ಯಾಸ ಆಗ್ಬಿಟ್ರೆ ಹೆಂಗಪ್ಪ ಮುಂದಿನ ಜೀವನ, ಕುಟುಂಬ ಹೆಂಗಪ್ಪ ನಿರ್ವಹಣೆ ಮಾಡೋದು, ಈಗ ಏನು ನನಗೆ ಏನು ಮಾಡಕ್ಕೆ ಹಾಕಲ್ಲ ಅನ್ನೋರಿಗೆ ನೋಡಪ್ಪ ಇದೊಂದು ವಿಮೆ ವಿಚಾರನ ಚೆನ್ನಾಗಿ ಹೇಳ್ಕೊಟ್ಟೆ ಅಣ್ಣ ನೀನು. ಈಗ ಅಣ್ಣ ಈಗ ನೋಡಿದೆ ನಾಳಿಕೆ ಮತ್ತೆ ಇನ್ನೊಂದು ಹೊಸಿ ಕೆಲಸ ಐತೆ ಆಯ್ತಾ, ಈಗ ಪ್ಯಾಟೆಗೆ ಹೋಗಿ ಬರೋದಂತ ಹೇಳಿದ್ಯಲ್ಲ, ಈ ವಿಚಾರ ತಿಳ್ಕೊ ಬರೋದಂತೆ, ನನಗೂ ಹೊಸಿ ಟೈಮ್ ಆಯ್ತು ನೋಡ್ತೀನಿ. ಏನಾರು ಈಗ ಬಿಸಿ ಬಿಸಿದ ಏನಾರು ಹಿಡಿಸಿದ್ಯಾ ಅಥವಾ ಹೊರಡಲ ನಾನು? ಏ ಬಿಸಿ ಬಿಸಿದಕ್ಕನಪ್ಪ ಕಷಾಯ ಮಾಡೋರೆ. ಯಾಕೆ ಅಂತ ಅಂದ್ರೆ ಈ ಸ್ವಲ್ಪ ಮಳೆ ಹಿಡ್ಕೊಂಡಿದ್ದು ಒಂದ್ಸರಿ ಬಿಸಿಲು ಬಂದ್ಬಿಡ್ತಲ್ಲ ಸ್ವಲ್ಪ ವ್ಯತ್ಯಾಸ ಆಗುತ್ತೆ, ಗಂಟ್ಲು ಪಂಟ್ಲು ಮೂಗು ಎಲ್ಲವ, ಅದಕ್ಕೆ ಸರಿ ಮಾಡ್ಕೊಳಕ್ಕೆ ಅಂತ ನೆನ್ನೆಯಿಂದ ಕಷಾಯ ಕುಡಿತಾ ಇದೀವಿ. ಒಳ್ಳೇದಾಯ್ತು. ಕಷಾಯ ಜೊತೆಗೆ ಒಂದಷ್ಟು ಖಾರ ಮಾಡೋರೆ, ಖಾರ ಪುರಿ ಕಷಾಯ ಇವು ಮೂರು ತಿನ್ಕೊಂಡು ಹೊರಟ್ಬಿಡೋಣ. ಸರಿ ಸರಿ ಆಯ್ತಾಯ್ತು, ಬೇಗ ಕೊಡಿಸು, ನಾ ಕುಡ್ಕೊಂಡು ತಿಂಗ ಹೊರಡ್ತೀನಿ. ರಾಜೀವ್ ತಾಂತ್ರಿಕ ಮಹಾವಿದ್ಯಾಲಯ ಬಿಎಂ ಬೈಪಾಸ್ ರಸ್ತೆ ಹಾಸನ. ಲಭ್ಯವಿರುವ ಇಂಜಿನಿಯರಿಂಗ್ ಕೋರ್ಸ್ಗಳು ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಶನ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಸಿವಿಲ್ ಹಾಗೂ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಈ ಶೈಕ್ಷಣಿಕ ವರ್ಷದಿಂದ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ವಿಭಾಗದ ಅಡಿಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮೆಷಿನ್ ಲರ್ನಿಂಗ್ ಎಂಬ ಹೊಸ ಕೋರ್ಸ್ ಸೇರ್ಪಡೆಗೊಂಡಿರುತ್ತದೆ. ಪಿಜಿ ಕೋರ್ಸ್ಗಳು, ಎಂಟೆಕ್ ಇನ್ ಕಂಪ್ಯೂಟರ್ ಸೈನ್ಸ್ ಹಾಗೂ ಎಂಬಿಎ. ಹಾಸನ ನಗರದ ಎಲ್ಲಾ ಮಾರ್ಗಗಳಿಂದ ಕಾಲೇಜ್ ಬಸ್ ವ್ಯವಸ್ಥೆ, ಕೌಶಲ್ಯಾಭಿವೃದ್ಧಿ